ಬೊಮ್ಮಾಯಿ. ಐತಿಹಾಸಿಕ ಬೆಂಗಳೂರು ಕರಗ, ನಗರದೆಲ್ಲೆಡೆ ವ್ಯಾಪಕ ಬಿಗಿ ಬಂದೋಬಸ್ತ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಎಫ್ಎಂ 100.6 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು. ಸಮಯ 6:50.35. ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಆತ್ಮನಿರ್ಭರ್ ಕಿಸಾನ್, ಭಾರತ್ ಕಿಸಾನ್. ಉತ್ಪಾದನ್ ಮೇ ಆತ್ಮನಿರ್ಭರ್ ಹೋನೆ ಕೆ ಸಾಥ್ ಸಾಥ್ ಫಸಲ್ ಕಿ ಕಟಾಯಿ ಕೆ ಉಪರಾಂತ್ ಉಪಜ್ ಕಿ ಹಾನಿ ಕೋ ರೋಕ್ನೆ, ಗ್ರಾಮೀಣ ಕ್ಷೇತ್ರೋ ಮೇ ರೋಜ್ಗಾರ್ ಸೃಜನ್ ಕರ್ನೆ ಔರ್ ಬೀಜ್ ಸೆ ಬಾಜಾರ್ ತಕ್ ಕೆ ವಿಷನ್ ಕೋ ಮಜಬೂತಿ ದೇನೆ ಕೆ ಉದ್ದೇಶ್ಯ ಸೆ ಏಕ್ ವರ್ಷ ಪೂರ್ವ ಮಾನನೀಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ನೆ ಏಕ್ ಮಹತ್ವಾಕಾಂಕ್ಷಿ ಕೇಂದ್ರೀಯ ಯೋಜನಾ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಕಿ ಶುರುವಾತ್ ಕಿ. ಇಸ್ ಆಧುನಿಕ ಇನ್ಫ್ರಾಸ್ಟ್ರಕ್ಚರ್ ಸೆ ಕೃಷಿ ಆಧಾರಿತ ಉದ್ಯೋಗ ಲಗಾನೆ ಮೇ एक बहुत बड़ा बदलाव आएगा और बहुत बड़ी गति आएगी. साथियों, अब हम उस स्थिति की तरफ बढ़ रहे हैं जहां गांव के कृषि उद्योगों से फूड आधारित उत्पाद शहर जाएंगे और यही तो आत्मनिर्भर भारत अभियान का संकल्प है. एग्रीकल्चर इंफ्रास्ट्रक्चर फंड से पात्र लाभार्थी गोदामों का निर्माण कर सकते हैं. राजस्थान के लाभार्थी श्री यशवर्धन मुंद्रा ने सॉर्टिंग एंड ग्रेडिंग यूनिट लगाकर रोजगार के अवसर पैदा किए हैं. कर्नाटक की महिला उद्यमी श्रीमती ममता वी ने प्राइमरी प्रोसेसिंग सेंटर लगाकर प्रगति की नई राह चुनी है. ಸಣ್ಣ ಪುಟ್ಟ ಉದ್ಯಮಿಗಳನ್ನ ಮತ್ತಷ್ಟು ಅಗ್ರಿಕಲ್ಚರ್ ಅಲ್ಲಿ ಹೆಚ್ಚು ನಾವು ಇನ್ನಷ್ಟು ಸಾಧನೆ ಮಾಡಲಿಕ್ಕೆ ಕಾರಣಕಾರ್ತವಾದಂತ ಈ ಅಗ್ರಿಕಲ್ಚರಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇಂದ ನಮ್ಮ ಇನ್ನಷ್ಟು ಯೋಜನೆಗಳು ಆಯೋಜನೆಗಳು ಉತ್ತಮಗೊಂಡಿದೆ. ರಾಜಸ್ಥಾನ್ ಕೆ ಲಾಭಾರ್ಥಿ ಶ್ರೀ ದಿನೇಶ್ ಭಟ್ಟರ್ ನೇ ಜೀರೆ ಕಿ ಪ್ರೊಸೆಸಿಂಗ್ ಯೂನಿಟ್ ಲಗಾಕರ್ ಆಸ್ ಪಾಸ್ ಕೆ ಗ್ರಾಮೀಣೋ ಕೋ ಆತ್ಮ ನಿರ್ಭರ್ತಾ ಪ್ರದಾನ್ ಕಿ ಹೈ. ಮಹಾರಾಷ್ಟ್ರ ಕೆ ಲಾಭಾರ್ಥಿ ಶ್ರೀ ಅನೂಪ್ ಕುಮಾರ್ ಮೊಹತಾ ನೇ ವೇರ್ ಹೌಸ್ ಬನಾಕರ್ ಅನ್ನ ಭಂಡಾರಣ ಕೋ ಸುನಿಶ್ಚಿತ್ ಕಿಯಾ ಹೈ. आज देश के कोने कोने से किसान, कृषि उद्यमी, किसान उत्पादक संघ, प्राथमिक कृषि सहकारी समितियां, स्वयं सहायता समूह और कृषि उपज मंडियां इस योजना का लाभ उठा रहे हैं. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಹಾಗೂ ಲಾಭದಾಯಕ ತರಕಾರಿಗಳ ಬೇಸಾಯದಲ್ಲಿ ತೊಡಗಿರುವ ನಂಜನಗೂಡು ತಾಲೂಕು ಹೊಸೂರು ಗ್ರಾಮದ ಕೃಷಿಕ ಎಚ್ಎನ್ ಶಿವಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುತ್ತಾರೆ ಎಸ್ಸಿ ಹೇಮಕುಮಾರ್. ರೈತ ಬಾಂಧವರೇ, ಇಂದು ನಂಜನಗೂಡು ತಾಲೂಕು ಉಪ್ಪನಹಳ್ಳಿ ಗ್ರಾಮದ ಎಚ್ಎನ್ ಶಿವಕುಮಾರ್ ಅವರ ಜಮೀನಿನಲ್ಲಿ ಕುಳಿತು ಅವರನ್ನು ಅವರ ಕೃಷಿ ಚಟುವಟಿಕೆಗಳ ಬಗ್ಗೆ ಮಾತಾಡಿಸ್ತಾ ಇದ್ದೇನೆ. ಶಿವಕುಮಾರ್, ಈಗ ನಿಮಗೆ 36 ವರ್ಷದ ಪ್ರಾಯ. ನೀವು ಕೃಷಿಯನ್ನು ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯಿತು? 12 ಇಯರ್ಸ್ ಆಯಿತು. 12 ವರ್ಷ ಅಂತ ಅಂದರೆ ನೀವು 24-25 ವರ್ಷದಲ್ಲಿ ಕೃಷಿಗೆ ಇಳಿದ್ರಿ. ಅದಕ್ಕೆ ಮುಂಚೆ ಏನು ಮಾಡ್ತಾ ಇದ್ರಿ ಕೇಳ್ಬೋದಾ? ಹೋಗ್ತಿದ್ದೆ ಸರ್, ಕಂಪ್ನಿಗೆ ಹೋಗ್ತಾ ಇದ್ದೆ. ಅದು ಲಾಕ್ಔಟ್ ಆಯಿತು, ಮತ್ತೆ ವ್ಯವಸಾಯಕ್ಕೆ ಬಂದು. ಯಾಕೆ ಲಾಕ್ಔಟ್ ಆದಮೇಲೆ ಬೇರೆ ಫ್ಯಾಕ್ಟ್ರಿ ಹುಡ್ಕೋಬೇಕಾಗಿತ್ತು? ಸರ್, ಜಮೀನಿತ್ತಲ್ಲ ವ್ಯವಸಾಯನೇ ಮಾಡೋ ಅನ್ಕೊ ಬಂದು. ಹೌದಾ? ಲಾಭದಾಯಕವಾಗಿ ಮಾಡ್ಬೋದು ಅಂತ ಅನಿಸ್ತಾ ಅವಾಗ ನಿಮಗೆ? ಹ್ಞೂ ಸರ್, ಲಾಭದಾಯಕ ಆಯ್ತದ. ಆವಾಗ ನೀವು ಕೃಷಿ ಪ್ರಾರಂಭ ಮಾಡಿದ್ರಲ್ಲ, ಸುತ್ತಮುತ್ತ ಎಲ್ಲ ನಿಮಗೆ ಇಂಡಸ್ಟ್ರಿಯಲ್ ಏರಿಯಾ ತುಂಬಾ ಜಾಸ್ತಿ ಇದೆ, ಎಲ್ಲ ಹತ್ರ ಹೋದ್ರು ಹೆಂಗೋ ತಿಂಗಳಿಗೆ ಒಂದಿಷ್ಟು ಸಂಬಳ ಸಿಗುತ್ತೆ. ಹೌದು. ಆದ್ರೆ ಕೃಷಿಯನ್ನ ಪ್ರಾರಂಭ ಮಾಡಿ ಅದಕ್ಕಿಂತ ಉತ್ತಮವಾದ ಜೀವನವನ್ನ ಮಾಡಬಹುದು ಅಂತ ನಿಮ್ಗೆ ಅನಿಸ್ತಾ? ಹೌದು ಸರ್, ಅನಿಸ್ತದಕ್ಕೆ ಬಂದದು. ಪರವಾಗಿಲ್ಲ, ಚೆನ್ನಾಗಿ ಬೆಳೀತಾ ಇದೆ ಒಟ್ಟಿನಲ್ಲಿ. ಈಗ ನೀವು ಪ್ರಾರಂಭ ಮಾಡಿದಾಗ ಎಷ್ಟಿತ್ತು ಜಮೀನು ನಿಮಗೆ, ಇವಾಗ ಎಷ್ಟಿದೆ? ಸರ್, ಅಷ್ಟೇ ಅದು ಜಮೀನೇನು ತಗೊಂಡಿಲ್ಲ, ಕಳ್ಕೊಂಡಿಲ್ಲ. ಎಷ್ಟು ಎಕರೆ ಇದೆ ಸರ್? 5 ಎಕರೆ ಐತೆ ನನ್ನ ಹೆಸರಲ್ಲಿ. 5 ಎಕರೆಲ್ಲೂ ಮಾಡ್ತಾ ಇದ್ದೀನಿ. ಇದು ಪಿತ್ರಾಜಿತ? ಹೌದು ಸರ್. ಎಷ್ಟು ಜನ ಮಕ್ಕಳು, ಎಷ್ಟೆಷ್ಟು ನಿಮಗೆ ಹಿಸಿಯಾಗಿ ಬಂತು ಹೇಳಿ. ನಾಲ್ಕು ಸೀಟು ನಾವು ಅಣ್ಣ ತಮ್ಮಿಂದರು ಎಲ್ರಿಗೂ ಒಂದು 5-5 ಎಕರೆ ಬಂದೈತೆ. ನಿಮ್ಗೆ 5 ಎಕರೆ ಆದ್ರೆ ಸಾಕಾಗುತ್ತೆ ಅನ್ಸ್ತಾ ನಿಮಗೆ ಕೃಷಿ ಮಾಡೋದಕ್ಕೆ? ಸಾಕು ಸರ್, ಸಾಕಾಗುತ್ತೆ. ಈಗ ಹೇಳಿ, ನೀವು ಪ್ರಮುಖವಾಗಿ ತರಕಾರಿ ಬೆಳೆಯನ್ನ ಇಲ್ಲೆಲ್ಲ ನಿಮ್ಮ ಜಮೀನಲ್ಲಿ ಹಾಕೊಂಡಿದ್ದೀರಿ, ಯಾವುದು ಅಂತ ಮರ ಬೆಳೆಗಳು ಕಾಣ್ತಾ ಇಲ್ಲ, ಎಲ್ಲೋ ಸ್ವಲ್ಪ ತೆಂಗಿನ ಮರ ಬಿಟ್ರೆ, ಏನೆಲ್ಲ ತರಕಾರಿ ಬೆಳೆಗಳನ್ನ ನೀವು ಈ ಪ್ರಸ್ತುತ ಹಾಕೊಂಡಿದ್ದೀರಿ, ನಿಮ್ಮ ಜಮೀನಲ್ಲಿ ಬೆಳೀತಾ ಇದ್ದೀರಿ ಹೇಳಿ ಸರ್? ಟೊಮೆಟೊ, ಬಾಳೆ, ಈ ಎಳವನ್ಕಾಯಿ ಮತ್ತೆ ಎಮ್ ಸಿ. ಏನು ಎಳವನ್ಕಾಯಿ ಎಮ್ ಸಿ ಅಂದ್ರೆ ಸರ್? ಇವೆಲ್ಲವೇ ಸಾಂಬಾರ್ ಪದಾರ್ಥಗಳು. ಮಂಗಳೂರು ಸಾಂಬಾರ್ ಸರ್ ಎಮ್ ಸಿ ಅಂದ್ರೆ ಮಂಗಳೂರು ಕೊಕ್ಕೊಂಬಾರ್. ಮತ್ತೆ ಎಳವನ್ಕಾಯಿ ಇದು ಸಾಂಬಾರ್ಗೆ ಯೂಸ್ ಮಾಡ್ತಾರೆ. ಮತ್ತೆ ಟೊಮೆಟೊ, ಬಾಳೆ ಗೊತ್ತಲ್ಲ ನಿಮ್ಗೆ ಅದ್ರ ಬಗ್ಗೆ. ನೀವು ಕೃಷಿಯನ್ನ ಪ್ರಾರಂಭ ಮಾಡಿದಾಗ ಅಂದ್ರೆ 12 ವರ್ಷಗಳ ಹಿಂದೆ ಪ್ರಪ್ರಥಮವಾಗಿ ಯಾವ ಬೆಳೆಯನ್ನ ಬೆಳೆದ್ರಿ ಸರ್? ಟೊಮೆಟೊ. ಟೊಮೆಟೊಲ್ಲಿ ಸ್ವಲ್ಪ ಲಾಸ್ ಆಯ್ತು ಸ್ಟಾರ್ಟಿಂಗ್ ಎಲ್ಲ, ಸ್ವಲ್ಪ ರೈಟು ಕಮ್ಮಿ 2-3 ರೂಪಾಯಿ ಈ ತರ ಎಲ್ಲಾಗಿ ಲಾಸ್ ಆಯ್ತು. ಒಟ್ಟಲ್ಲಿ ಒಂದು 4-5 ಬೆಳೆ ಲಾಸ್ ಆಯ್ತು. 4-5 ಬೆಳೆ ಲಾಸ್ ಆಯ್ತಾ? ಹೌದು, ರೈಟ್ ಸಿಕ್ನಿಲ್ಲ, ಇಳುವರಿ ಬಂತು, ರೈಟ್ ಸಿಕ್ನಿಲ್ಲ. ಅವಾಗ ಯಾವ ಟೈಮ್ ಏನೇನ್ ಹಾಕ್ಬೇಕು ಅಂತ ಸ್ವಲ್ಪ ಅವಾಗ ಅನುಭೋಗ ಬಂತು. ಅನುಭೋಗ ಅಂದ್ರೆ ನೀವು ಹೇಗೆ ಬೇರೆ ಟೈಮ್ಲಿ ಸ್ವಲ್ಪ ಕಷ್ಟದ ಟೈಮ್ಲಿ ಬೆಳಿಬೇಕು, ಈಗ ಜಾಸ್ತಿ ಮಳೆ ಬರ್ತಲ್ಲ ಆ ಟೈಮ್ಗೆಲ್ಲ ಸ್ವಲ್ಪ ಟೊಮೆಟೊ ರೈಟ್ ಸ್ವಲ್ಪ ರೈಟ್ ಇರ್ತದ, ಜಾಸ್ತಿ ಸ್ವಲ್ಪ ಕೊಳಿತದ, ಆ ಟೈಮ್ಗೆಲ್ಲ ಟೊಮೆಟೊ ಬೆಳಿಬೇಕು. ಆ ಥರ ಸ್ವಲ್ಪ ಫಸಲುಗಳು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಈ ರೈತರೆಲ್ಲ ಒಂದೇ ಸರಿ ಒಂದೇ ಬೆಳೆ ಹಾಕ್ಬಿಟ್ರೆ ರೈಟು ಮಾಲ್ ಜಾಸ್ತಿ ಆದಷ್ಟು ರೈಟ್ ಆಟೋಮೆಟಿಕಾಗಿ ಕಮ್ಮಿ ಆಯ್ತ, ಅದನ್ನು ಆದಷ್ಟು ಅದನ್ನು ಅವಾಯ್ಡ್ ಮಾಡ್ಕೋಬೇಕು ಸ್ವಲ್ಪ. ಈಗ ವ್ಯವಸ್ಥಿತವಾಗಿ ಬೆಳಿಬೇಕು ಮತ್ತೆ ಮಾರುಕಟ್ಟೆಯನ್ನ ನೋಡಿಕೊಂಡು ನಾವು ಬೇಡಿಕೆಯನ್ನು ನೋಡ್ಕೊಂಡು ಬೆಳಿಬೇಕು ಅಂತ ಗೊತ್ತಾಯ್ತು. ಹೌದೌದು ಸರ್. ಇದೆಲ್ಲ ಮಾಹಿತಿ ಎಲ್ಲಿ ಸಿಕ್ತು ನಿಮಗೆ ಸರ್? ನಮಗೆ ಅನುಭೋಗ ಆಯ್ತಲ್ಲ 10-12 ವರ್ಷದಲ್ಲಿ ಯಾವ ಬೆಳೆಗೆ ಯಾವಾಗ ರೈಟ್ ಸಿಗುತ್ತೆ ಏನಾಯ್ತದ. ಈಗ ಒಬ್ರಿಗೆ ಒಂದೂರಲ್ಲಿ ಒಂದು ಎಕರೆ ಬಾಳೆ ಹಾಕಿರ್ತಾರೆ, ಒಂದು 5-5 ಲಕ್ಷ ದುಡ್ಡು ಆಯ್ತು ಅಂದ್ರೆ ಊರವರೆಲ್ಲ ಬರೀ ಬಾಳೆನೇ ಹಾಕ್ತಾರೆ, ಅದರಿಂದ ಅದು ರೈಟು ಆಟೋಮೆಟಿಕ್ ಆಗಿ ನೆಕ್ಸ್ಟ್ ವರ್ಷ ಡೌನ್ ಆಯ್ತದ ಅದು. ಈಗ ನಿಮ್ಮನ್ನ ನೋಡಿ ಬೇರೆಯವ್ರು ಮಾಡ್ತಾರ ಅಥವಾ ಬೇರೆಯವ್ರು ನೋಡಿ ನೀವು ಮಾಡ್ತೀರಾ? ಸರ್, ನಮ್ಮನ್ನ ನೋಡಿ ಬೇರೆಯವ್ರು ಮಾಡ್ತಾರೆ. ಬಟ್ ಬೇರೆಯವ್ರು, ನಾನು ಹೋದ ಸರಿ ಟೊಮೆಟೊ ಹಾಕಿದೆ 8 ಲಕ್ಷ ರೂಪಾಯಿ ಟೊಮೆಟೊ ಆಯಿತು, ಬಟ್ ಅದೇ ಟೈಮ್ಗೆ ನವೆಂಬರ್ ಟೈಮ್ಗೆ ಟೊಮೆಟೊ ರೈಟ್ ಆಗಲ್ಲ ಅಂತ ನಂಗೆ ಅದು ರೈಟ್ ಸಿಕ್ಕಿದ ವರ್ಷನೇ ಗೊತ್ತಾಯಿತು. ಬಟ್ ನೆಕ್ಸ್ಟ್ ವರ್ಷ ಹಾಕಲಿಲ್ಲ ನಾನು ಆ ಟೊಮೆಟೊನ, 8 ಲಕ್ಷ ದುಡ್ಡಾಗಿರೋ ಟೊಮೆಟೊ ಹಾಕಲಿಲ್ಲ ನಾನು. ಮತ್ತೊಂದ್ಸರಿ ಹಾಕಿ ಒಳ್ಳೆ ದುಡ್ಡು ಮಾಡೋಣ ಅನ್ನೋ ಆಸೆ ಬರಲಿಲ್ಲ? ಅಲ್ಲ, ಆಸೆ ಇರ್ತದ ಮನ್ಸನ್ಗ, ಬಟ್ ಆಗಲ್ಲ ಅಂತ ಗೊತ್ತಿತ್ತು ರೈಡ್ ನಂಗೆ ಆಲ್ರೆಡಿ ಅದು. ಹಾಗಾದ್ರೆ ಆ ಒಂದು ಸಮಯದಲ್ಲಿ ಹಾಕ್ತೇವೆ ಬೇರೆಯವರು ಹಣ ಕಳ್ಕೊಂಡ್ರ ಸರ್? ನಾನು ಬೇಕಾದಷ್ಟು ಕಳ್ಕೊಂಡೇನಿ ತರಕಾರಿಲಿ, ಬೇಕಾದಷ್ಟು. ಈಗ ಕೋಸ ಹಾಕಿದೆ ನೋಡಿ, ಕೋಸಲ್ಲಿ ಹೋಯ್ತು ಈಗ. ಹೌದಾ? ಕೋಸಲ್ಲಿ 50,000 ಖರ್ಚು ಮಾಡಿದೆ, 10,000 ಸಿಕ್ಕಿದ್ದು 40,000 ಹೋಯ್ತು. ಬಟ್ ಆ ಟೊಮೆಟಲ್ಲಿ ಈಗ 1-1.5 ಲಕ್ಷ ಟೊಮೆಟಲ್ ಬಂದದೆ ಇವಾಗ. ಒಂದು ಲೋಯ್ತಿರ್ತ ಬತ್ತಿರ್ತ, ಏನು ಮಾಡೋಕ್ಕಾಗಲ್ಲ ಅದರಲ್ಲಿ. ಅಂದ್ರೆ ಎಲ್ಲವನ್ನು ಕೂಡ ನೀವು ವಿಂಗಡಣೆ ಮಾಡಿಕೊಂಡು ಒಂದಷ್ಟು ಅಷ್ಟಷ್ಟು ಅಂತ ಇಲ್ಲಿ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಎಲ್ಲ ಬೆಳೆಗಳು ಕೂಡ ಇದೆ. ಆ ಬಳ್ಳಿ ತರಕಾರಿ ಕಾಣ್ತಾ ಇದೆಯಲ್ಲ, ಅದು ಏನದು? ನಮ್ಮ ಅಣ್ಣವ್ರದ್ದು ಅದು, ಅದು ಚೊಟ್ಟು ಅಂದ್ಬಿಟ್ಟು ಪೈರು, ಅದು ಕೇರಳ ಜಾಸ್ತಿ ಹೋಯ್ತು ಅದು. ಅದು 30 ರೂಪಾಯಿ ಅದ ರೈಟ್ ಇವಾಗ. ಯಾಕೆ ನೀವು ಹಾಕಿಲ್ವ ಅದು? ನಾನು ಹಾಕಿದ್ದೆ, ಹೊಸರು ಬಂತಲ್ಲ ಈಗ, ಒಳ್ಳೆ ಈ ಮಳೆ ಟೈಮ್ ಎಲ್ಲ ಬಂದಿತ್ತು, ಒಳ್ಳೆ ರೈಟ್ ಆಯ್ತು ಹೊಸರು ನನಗೆ. ಅದು ದುಡ್ಡಾಯ್ತು. ಈಗ ನೀರಾವರಿಗೆಲ್ಲ ಏನ್ ಮಾಡ್ಕೊಂಡಿದ್ರಿ ಶಿವಕುಮಾರ್ ನೀವು? ಸರ್, ಅದೇ ಸ್ವಲ್ಪ ಗದ್ದೆ ಕಟ್ಕತ್ತೀವಿ, 1 ಎಕರೆನ ಊಟಕ್ಕಷ್ಟೇ. ಅಲ್ಲ, ನೀರಾವರಿ ಅಂದ್ರೆ ನೀರಿಗೆ ಏನ್ ಮಾಡ್ಕೊಂಡಿದ್ರಿ ವ್ಯವಸ್ಥೆ? ನೀರು ಅದೇ ಸರ್, ಒಂದು ಬಾವಿ, ಒಂದು ಬೋರ್, 2 ಐತೆ. ಸಾಕಾಗುತ್ತಾ? ಸಾಕಾಗುತ್ತೆ ಸರ್, ನೀರು 5 ಎಕರೆ ಪ್ರದೇಶಕ್ಕೂ ಆಗುತ್ತೆ. ಸಾಕಾಗುತ್ತೆ ಸರ್. ಈ ತರಕಾರಿಯನ್ನ ನಿರಂತರವಾಗಿ ಬೆಳೀತಾ ಇರ್ತೀರಾ ನೀವು ಪ್ರತಿ ವರ್ಷದಲ್ಲಿ? ಪ್ರತಿ ಹೌದು, ಯಾವಾಗಲಾರ ಒಂದ್ ಬೆಳೆ ಇದ್ದೇ ಇರ್ತ ನಮ್ಮ ಹತ್ರ. ಟೊಮೆಟೊ, ಎಮ್ ಸಿ, ಈ ಚೊಟ್ಟು, ಎಳವನ್ ಯಾವ್ದಾರ ಒಂದ್ ಬೆಳೆ 2 ಬೆಳೆ ಇದ್ದೇ ಇರ್ತದ. ನೀ ಯಾವಾಗ ಕೇಳಿದ್ರು ಒಂದ್ ಬೆಳೆ ಯಾವ್ದಾರವೇ ಬತ್ತೆ ಇರ್ತ ಕಟಿಂಗ. ಇದಕ್ಕೆ ಪೋಷಕಾಂಶಗಳು ಅಂದ್ರೆ ನಮ್ಗೆ ಗೊಬ್ಬರ, ಗೋಡು, ಇವನ್ನೆಲ್ಲ ಏನ್ ಮಾಡ್ತೀರಿ ಗೊಬ್ಬರಕ್ಕೆ? ಸರ್, ಮರ್ಚಿಂಗ್ ಮಾಡ್ತೀವಿ ನಾವು, ಅದಕ್ಕೆ ಈ ದನದ ಗೊಬ್ಬರ ಹೊಡಿಸ್ಕೊತೀವಿ. ಬೆಡ್ಗ ಹೊಡ್ಸ್ಕೊತೀರಿ ಅಂದ್ರೆ ನೀವು ಸಾಕಿಲ್ವಾ? ನಾವಿಲ್ಲ ಸರ್, ದನ ಕರುಗಳು ಇಲ್ಲ ಸರ್ ನಮ್ಮ ಹತ್ರ. ಯಾಕಂದ್ರೆ ಇಲ್ಲಿ ತರಕಾರಿ ಮಾಡ್ಕೊಂಡು ಅದನ್ನು ಮಾಡೋಕ್ಕಲ್ಲ, ಊರು ಸ್ವಲ್ಪ ದೂರ ಇರೋದ್ರಿಂದ ಗೊಬ್ಬರ ದುಡ್ಡು ತಗೊಂಡು ಹೊಡಿಸ್ಕೊಳ್ಳೋದು ಅಷ್ಟೇ. ಊರು ದೂರ ಅಂದ್ರೆ ಎಲ್ಲಿಂದ ನೀವು ಬರೋದು ಸರ್? ಹೊಸೂರಿಂದ. ಓ, ನಿಮ್ದು ಸ್ವಂತ ಊರು ಉಪ್ನಳ್ಳಿ ಪಕ್ಕ ಹೊಸೂರು? ಹೊಸೂರು. ನಮ್ಮ ಜಮೀನ್ ಇರೋದು ಇಲ್ಲಿ ಅಲ್ವ ಐತೆ, ಬಟ್ ಅಲ್ಲೇನು ಮಾಡಕ್ ಹೋಗಲ್ಲ. ಇಲ್ಲಿ ಸ್ವಲ್ಪ ನೀರ್ಗಿರ ಸೌಲಭ್ಯ ಚೆನ್ನಾಗದಲ್ಲ, ಅದಕ್ಕೆ ಇಲ್ಲಿಗೆ ಬರ್ತೀವಿ. ನೀವಾಗಾದ್ರೆ ಮೂಲತಃ ಹೊಸೂರು ಗ್ರಾಮದವರು, ಉಪ್ನಳ್ಳಿ ಎಲೆಯಲ್ಲಿ ಜಮೀನ್ ಇದೆ, ಹಾಗಾಗಿ ಇಲ್ಲಿಗೆ ಬಂದು ಕೃಷಿ ಮಾಡ್ತಾ ಇದೀರಿ. ಪ್ರತಿದಿನ ನಿಮ್ಗೆ ಓಡಾಡಕ್ಕೆ ತೊಂದರೆ ಆಗೋದು? ಎಷ್ಟು ದೂರ ಆಗುತ್ತೆ ಹೊಸೂರು? ಆಗ 3 ಕಿಲೋಮೀಟರ್. ಹಾಗಾದ್ರೆ ಹತ್ರನೇ. ಈಗ ನಿಮ್ಗೆ ಈ ಕೃಷಿಗೆ ನಿರತರ ಆಗ್ಬೇಕು ಅಂದ್ರೆ ನೀವು ಒಬ್ರು ನೋಡ್ಕೊಳ್ತೀರಿ, ಆದ್ರೆ ನಿಮ್ ಜೊತೆನಲ್ಲಿ ಇಷ್ಟೆಲ್ಲ ಬೇರೆ ಬೇರೆ ಬೆಳೆಯನ್ನ ನಿರ್ವಹಿಸಬೇಕು ಅಂದ್ರೆ ಕೃಷಿ ಕಾರ್ಮಿಕರು ಬೇಕಾಗ್ತದಲ್ಲ, ನಿರಂತರವಾಗಿ ಸಿಗ್ತಾರಾ ನಿಮ್ಗೆ? ಹ್ಞೂ ಸರ್, ಸಿಗ್ತಾರೆ ಸರ್. ನಮ್ಮ ಊರಲ್ಲಿ, ಊರ್ ಪಕ್ಕ ಉಪ್ನಳ್ಳಿ ಅಂತ ಐತೆ, ಅಲ್ಲೇ ನಮ್ಮ ಜಮೀನ್ ಇರೋದವೆ, ಅಲ್ಲೇ ಅವ್ರು ಸಿಗ್ತಾರೆ ಅವರೇ. ಅಲ್ಲ, ಸಿಗ್ತಾರೆ ಅಂದ್ರೆ ನಿರಂತರವಾಗಿ ತೊಂದರೆ ಆಗಲ್ವಾ? ಕೃಷಿ ಕಾರ್ಮಿಕರಿಗೆ ತೊಂದರೆ ಇದೆ ಅಂತ ಹೇಳ್ತಾರಲ್ಲ, ಎಲ್ಲ ಈ ಕಡೆ ನಿಮ್ಗೆ ಇಂಡಸ್ಟ್ರಿಯಲ್ ಏರಿಯಾ ಜಾಸ್ತಿ ಇರೋದ್ರಿಂದ ಎಲ್ಲ ಬೇರೆ ಬೇರೆ ಫ್ಯಾಕ್ಟ್ರಿಗಳಿಗೆ ಈಗೆಲ್ಲ ಹೋಗೋದ್ರಿಂದ ನಿಮ್ಗೆ ಕೃಷಿ ಕಾರ್ಮಿಕರು ತೊಂದರೆ ಇಲ್ಲದೆ ಸಿಗ್ತಾರ ಅಂತ? ಹ್ಞೂ, ಸಿಗ್ತಾರೆ ಸರ್. ನಮ್ಗೇನು ತೊಂದರೆ ಇಲ್ಲ, ಇಲ್ಲಿ ನಮ್ಮ ಜಮೀನು ಅಕ್ಕಪಕ್ಕ ತರಕಾರಿಗಳು ಕಮ್ಮಿ, ಜಾಸ್ತಿ ಯಾರು ಹಾಕಲ್ಲ. ಈ ಗದ್ದೆ ನೀರು ಬಿಟ್ಟಾಗ ಸ್ವಲ್ಪ ಸ್ವಲ್ಪ ಸ್ವಲ್ಪ ಅವಾಗ ರಿಸ್ಕ್ ಆಯ್ತು ಅಷ್ಟೇ, ಅದು ಬಿಟ್ರೆ ಇವಾಗ ಏನೇನು ತೊಂದರೆ ಇಲ್ಲ, ಎಲ್ಲ ಟೈಮು ಸಿಗ್ತಾರೆ ಒಟ್ಟಿನಲ್ಲಿ. ಈಗ ಟೊಮೆಟೊ ಬೆಳೆಯನ್ನ ಹಾಕಿ ಕೈ ಸುಟ್ಕೊಂಡೆ ಪ್ರಪ್ರಥಮವಾಗಿ ಅಂತ ಹೇಳಿದ್ರೆ ಕೈ ಸುಟ್ಕೊಂಡ್ಬೇಕಾದ್ರೆ ಕಾರಣ ಏನು ಸರ್? ಬೆಳೆ ಜಾಸ್ತಿ ಆಯ್ತು, ರೇಟ್ ಕಮ್ಮಿ ಆಯ್ತು. ಅಂದ್ರೆ ನಿಮ್ಮ ಜಮೀನ್ ಬೆಳೆ ಜಾಸ್ತಿ ಆಯ್ತಾ? ಇಲ್ಲ, ಟೋಟಲಿ ಟೋಟಲಿ ಎಲ್ಲಾ ಟೊಮೆಟೊ ಒಂದೇ ಸರ್ ಬಂತು, ಮಾಲ್ ಜಾಸ್ತಿ ಆಯ್ತು, ಆಟೋಮೆಟಿಕ್ ಆಗಿ ರೈಟು ಡೌನ್ ಆಯ್ತು. ಆ ನಂತರದಿಂದ ನಿಮ್ಗೆ ಆ ತರ ಕೈ ಸುಟ್ಕೊಳ್ಳೋ ಪ್ರಯೋಗ ಮುಟ್ಕೋತಿರ್ತೀನಿ ಸರ್, ಒಂದೊಂದು ಸಿಕ್ತಿರುತ್ತ, ಒಂದೊಂದು ಒಯ್ತಿರುತ್ತ, ಅದಕ್ಕೆ ಏನು ಮಾಡಲ್ಲ. ಈಗ ಟೊಮೆಟೊ ಇಂತ ಸಮಯಕ್ಕೆ ಹಾಕಬೇಕು ಅಂತ ನಿಮ್ಗೆ ಅನುಭವ ಆಗಿದೆ, ಆ ಅನುಭವ ಆದ್ಮೇಲೂ ಕೂಡ ನಿಮ್ಗೆ ನಷ್ಟ ಆಗ್ತಾ ಇದೆಯಾ? ಮದ್ ಮದ್ದೆ ಒಂದೊಂದು ಬೆಳೆ ಆಗುತ್ತೆ ಸರ್. ಹೌದು ಹೌದು. ಇವಾಗ ನೋಡಿ, ಇವಾಗ ಆಲ್ರೆಡಿ ಕೋಸಲ್ಲಿ ಕೈ ಸುಟ್ಕೊಂಡು 50,000 ಖರ್ಚು ಮಾಡಿದೆ. ಯಾವ ಕೋಸ ಹಾಕಿದ್ರಿ? ಎಲೆ ಕೋಸು. ಕೊಟ್ಟಿಗೆ ಗೊಬ್ಬರ ಕೊಂಡ್ಕೋಬೇಕು ಅಂತ ಹೇಳ್ತಾ ಇದ್ರಿ. ನಿಮ್ಮಲ್ಲೇ ಒಂದಷ್ಟು ರಾಸುಗಳನ್ನ ಸಾಕೊಂಡ್ರೆ ಅದು ಹಾಲಿನ ಉತ್ಪಾದನೆ ಆಗುತ್ತೆ, ಗೊಬ್ಬರನೂ ಆಗುತ್ತೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ, ನಿಮ್ ಜಮೀನು ವಿಸ್ತಾರವಾಗಿದೆ, ಮಾಡ್ಕೋಬೋದಲ್ಲ? ಮಾಡಬಹುದಿತ್ತು, ಎರಡು ಮೇಂಟೈನ್ ಮಾಡಕ್ಕಲ್ಲ ಸರ್. ಅಲ್ಲಿ ಹಸುಗಳು ನೋಡ್ತಾ ಇಲ್ಲಿ ವ್ಯವಸಾಯ ತರಕಾರಿ ಹಾಕಿ ಇಲ್ಲಿ ಜಮೀನಲ್ಲಿ ಒಂದು ಶೆಡ್ ಮಾಡ್ಬೋದಲ್ಲ. ಇಲ್ಲಿ ಕಳ್ಳರು ಕಟ್ಟ ಜಾಸ್ತಿ ಅದಲ್ಲ ಸರ್. ಇಲ್ಲಿ ಕಟ್ಟಾಕ್ಬಿಟ್ಟು ಹೋಯ್ತು ಅಂದ್ರೆ ಮನೆಗ ಕಳ್ಳರು ಕದ್ದಾಕ್ಬಿಟ್ರೆ ಏನ್ ಮಾಡೋದು? ಮಾಡ್ಬೇಕು ಅನ್ನೋ ಆಸೆ ಅದ, ಬಟ್ ಅದಕ್ಕೆ ಸಿಗಲ್ವಲ್ಲ, ಅದಕ್ಕೋಸ್ಕರ ಸಮಸ್ಯೆ ಇದೆ. ಟೊಮೆಟೊ ಬೆಳೆಗೆ ಬರೋಣ ಹೇಳಿ. ಟೊಮೆಟೊ ಬೆಳೆಯನ್ನ ಮೊದಲು ಅದನ್ನ ಬಿತ್ತನೆ ಅಂದ್ರೆ ನೀವು ನರ್ಸರಿಯಿಂದ ಸಸಿ ತರಿಸ್ಕೊಳ್ಳೋದು? ಹೌದು ಸರ್. ನರ್ಸರಿಯಿಂದ ಏನು ನೀವು ಬೀಜ ತಂದು ಕೊಟ್ಟು ಮಾಡ್ಕೋತೀರಾ, ಇಲ್ಲ ಅವ್ರ ಹತ್ರ ಸಸಿ ಇಂಥ ಬೀಜ ಅಂತ ಹೇಳ್ತೀವಿ, ಅವರೇ ತರದೇ ಒಟ್ಟು ಈ ತರ ಡೈರೆಕ್ಟ್ ಪೈರ್ ಕಾಯಿಸ್ತಾರ ನಾಟಿ ಮಾಡೋದು. ಬಟ್ ಯಾವ್ದೇ ಬೆಳೆಗೂ ಸೀಟ್ ಹಾಕ್ಬಿಟ್ಟೆ ಮಾಡೋದು ಜಾಸ್ತಿ. ಆದಷ್ಟು ಶೀಟ್ ಅಂದ್ರೆ ಏನು ಶೀಟು? ಮಲ್ಚಿಂಗ್ ಶೀಟು. ಮಲ್ಚಿಂಗ್ ಶೀಟು ಎಷ್ಟು ವರ್ಷದಿಂದ ಬಳಸ್ತಾ ಇದ್ರಿ ಸರ್? ಒಂದು 6 ಇಯರ್ಸಿಂದ ಬರ, 6 ವರ್ಷದಿಂದ ಸರ್. ಹೌದಾ? ಅದಕ್ಕೆ ಮುಂಚೆ ಆದ್ರೆ ಹಂಗೆ ಆಗ್ತಿದ್ದು, ಮಾಮೂಲಿ ಬೆಡ್ಡು, ಮಾಮೂಲಿ ಸಾಲ ಹೊಡಿಸ್ಬಿಟ್ಟು ನಾಟಿ ಮಾಡ್ತಿದ್ವಿ. ಆಗ ಏನು ವ್ಯತ್ಯಾಸ ಕಂಡುಕೊಂಡ್ರಿ ನೀವು ಈ ಮಲ್ಚಿಂಗ್ ಶೀಟ್ ಹಾಕೋದ್ರಿಂದ ಮತ್ತೆ ಮುಂಚೆ ಮಾಡೋದ್ರಿಂದ? ಸರ್, ಇಳುವರಿ ಚೆನ್ನಾಗಿ ಬರ್ತಾ ಇದ್ರಲ್ಲಿ, ಮತ್ತೆ ಈ ಕಳೆಗಳೆ ಎಲ್ಲ ಅವಾಯ್ಡ್ ಆಗುತ್ತೆ, ಸ್ವಲ್ಪ ಲೇಬರ್ಸು ಕಮ್ಮಿ ತಗತ್ತ, ಮಂತೊಂದ ಬೆಳೆ ಬೆಳಿಬೋದು ಇದ್ರಲ್ಲಿ. ಈಗ ಮಳೆ ಹೋಯ್ತು ಅಂದ್ರೂ ಇದಕ್ಕೆ ಪೈರ್ಕೆ ಅದಕ್ಕೆ ಹಾಕ್ಬಿಟ್ಟು ಮುಗೀತು ಅಂದ್ರೆ ಬೆಳೆ ನಾಟಿ ಮಾಡ್ಬೋದು. ಬಟ್ ಅದಕ್ಕೆ ಮಳೆ ಗಿಳೆ ಎಲ್ಲ ಅದನ್ನ ನೋಡ್ಕೊಂಡು ಆರಾಮ ಓಡಿಸ್ಬೇಕಾಯ್ತದ. ಇದು ಆತ ಏನಿಲ್ಲ ಇದು. ಅಲ್ಲ, ಈಗ ಮಲ್ಚಿಂಗ್ ಶೀಟ್ ಹಾಕಿರ್ತೀರಿ, ಮಳೆ ಹೋದಾಗ ಗಿಡ ಹಾನಿ ಆಗ್ಬಿಡುತ್ತಾ? ಗಿಡನೇ ಹಾನಿ ಆಗುತ್ತೆ ಅಥವಾ ಬೆಳೆ ಹಣ್ಣು ಬರೋ ಸಮಯದಲ್ಲಿ ಹಾನಿ ಆಗುತ್ತಾ? ಸರ್, ಅದೇ ಮಳೆ ಹೋದಾಗ ಸ್ವಲ್ಪ ಅದೇ ಸ್ವಲ್ಪ ರೋಗ ನುಜ್ಜುಗಳೆಲ್ಲ ಜಾಸ್ತಿ ಆಯ್ತವ, ನೀರೆಲ್ಲ ಜಾಸ್ತಿ ಆಗತ್ತೆ, ಆದಾಗ ತರಕಾರಿಗೆ ನೀರು ಜಾಸ್ತಿ ಬೇಕಾಗಿಲ್ಲ. ಅದರಿಂದ ಆದ ಕಾರಣದಿಂದ ಅದು ಸ್ವಲ್ಪ ಪೇಪರ್ ಇಲ್ಲ ಅಂದ್ರೆ, ಮಲ್ಚಿಂಗ್ ಶೀಟ್ ಇಲ್ಲ ಅಂದ್ರೆ ಬೆಳೆ ಸ್ವಲ್ಪ ಕುಂಠಿತ ಆಯ್ತದ, ಎಷ್ಟೋ ಇಳುವರಿ ಕಮ್ಮಿ ಆಗುತ್ತೆ. ಈ ಮಲ್ಚಿಂಗ್ ಶೀಟ್ ಹಾಕಿದಾಗ ತೊಂದರೆ ಆಗಿ ಆಯ್ತು ಒಂದು ಬೆಳೆ ತಗೋತೀರಿ, ತಗೊಂಡ್ಮೇಲೆ ಪುನಃ ಎಲ್ಲ ತೆಗೆದು ಬಿಡ್ತೀರಾ ಅಥವಾ ಬೇರೆ? ಇನ್ನು 2 ಬೆಳೆ ತೆಗಿತೀವಿ, ಕಂಪಲ್ಸರಿ 3 ಬೆಳೆ ಕಂಟಿನ್ಯೂಸ್ ತೆಗಿತೀವಿ. ಒರಿಜಿನಲ್ ಪೇಪರ್ ಹಾಕ್ಬಿಟ್ರೆ 3 ಬೆಳೆ ತೆಗಿತೀವಿ. ಏನ್ ಬೆಳೆ ಹಾಕ್ತೀರಿ? ಅದೇ ಟೊಮೆಟೊನೇ ಪುನಃ ಹಾಕ್ತಿರಲ್ಲಿ? ಫಸ್ಟ್ ಒಂದ್ಸರಿ ಟೊಮೆಟೊ ಹಾಕ್ರೆ ಮತ್ತೆ MC ಹಾಕೋದು, ಒಂದ್ಸರಿ ಚೊಟ್ಟ ಹಾಕೋದು, ಒಂಥರ ಎಳವನ್ ಹಾಕೋದು, ಈ ತರ ಚೇಂಜ್ ಮಾಡ್ತೀವಿ ಸರ್. ಅದೇನು ಎಳವನ್ ಅಂದ್ರೆ ಒಂದ್ ಸ್ವಲ್ಪ ಬಿಡಿಸಿ ಹೇಳಿ, ಅದು ಹೇಗಿರುತ್ತೆ ಏನು ಕಾಯಿ ಅಂತ ನಮ್ಗೆ ಕೆಲವರು ಹೊಸದಾಗಿ ಕೇಳ್ತಾ ಇರ್ತಾರೆ. ಅದು ಸರ್, ಇದು ಸೋರೆಕಾಯಿ ಕಂಡಾಗ ಇರುತ್ತೆ ಸರ್. ಅದು ಜಾಸ್ತಿ ಇದ್ರ ಬೇಡಿಕೆ ಎಲ್ಲಿ ಇರುತ್ತೆ ಸರ್? ತಮಿಳ್ನಾಡಲ್ಲಿ ಜಾಸ್ತಿ ಬೇಡಿಕೆ ಅದು. ಹೌದಾ? ಮಾರುಕಟ್ಟೆಗೆಲ್ಲ ಅವರೇ ಬರ್ತಾರ? ಹೇಗೆ? ಅವರೇ ಬರ್ತಾರೆ ಸರ್. ಮೈಸೂರಲ್ಲಿ RMC ಐತೆ, ಅಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ. ನೀವು RMC ಹಾಕ್ಬಿಡ್ತೀರಿ? ಹೌದು. ಹೇಗೆ ಅದ್ರ ಕೃಷಿ ಹೇಗೆ ಅಂತ ಹೇಳಿ ಸ್ವಲ್ಪ. ಅದು ಸಸಿಯಲ್ಲಿಂದ ತರ್ತೀರಿ, ಅದಕ್ಕೆ ಹೇಗೆ ಬೇಸಾಯ ಮಾಡ್ತೀರಿ ಅಂತ? ಸರ್, ಅದು ನರ್ಸರಿಯಲ್ಲಿ ಸಿಗುತ್ತೆ ಸರ್. ಅವ್ರಿಗೆ ಹೇಳೋದನ್ನ ಆರ್ಡರ್ ಮಾಡಿದ್ರೆ ಆ ಬೀಜ ತೆಗೆದು ಒಟ್ಟು ಹೋದ್ಬಿಟ್ಟು ಪೈರ್ ಕಳಿಸ್ತಾರೆ, ಅದನ್ನ ನಾಟಿ ಮಾಡೋದು ನಾವು. ನಾಟಿ ಹೇಗೆ, ಯಾವ ಕ್ರಮದಲ್ಲಿ ಮಾಡ್ತೀರಿ ಸರ್? ಅದೇ ಮರ್ಚಿಂಗ್ ಸೀಟ್ ಹಾಕ್ಬಿಟ್ಟು ಮಾಮೂಲಿ 2 ಅಡಿ 6 ಅಡಿ ಸಾಲು, ಅದರಲ್ಲಿ ಪೈರಿನ ಪೈರ್ಗೆ 2 ಅಡಿ ಹಾಕ್ತೀವಿ. ಸಾಲಿನ ಸಾಲಾಗ 6 ಅಡಿ ಬೇಕಾ? ಏಕೆ ತುಂಬಾ ದೊಡ್ಡದಾಯ್ತಲ್ವ ವಿಸ್ತಾರ? ಇಲ್ಲ ಸರ್, ಅದು ಹಬ್ಬೇಕಲ್ಲ ಸರ್, ಬಳ್ಳಿ ಅಲ್ಲ ಹಬ್ಬೇಕಲ್ಲ, ಅದು ಅದಕ್ಕೋಸ್ಕರ. ಯಾಕೆ ಅದಕ್ಕೆ ಈ ತರ ಚಪ್ರ ತರ ಎಲ್ಲ ಕಡ್ಡಿ ಕಟ್ಟಿ ನಿಲ್ಸದ್ ಮಾಡಲ್ಲ? ಅದು ಜಾಸ್ತಿ ಇಳುವರಿ ಬರ್ತಲ್ಲ, ಅದು ಫಲ ಜಾಸ್ತಿ ಆದಾಗ ಕೆಳಗಡೆ ಬಿದ್ದೋಯ್ತ, ಅದಕ್ಕೆ ಅದು ಬಳ್ಳಿ ನೆಲದಲ್ಲಿ ಹಬ್ಬೇಕು ಅದು. ಹೌದಾ? ಅಂದ್ರೆ ಈ ಕರ್ಬೂಜ ಹಬ್ದಾಗೆ ಈಗ ಆಯ್ತು, 6 ಅಡಿ ಸಾಲ್ ಮಾಡ್ತೀರಿ, ಗಿಡದಿಂದ ಗಿಡಕ್ಕೆ 2 ಅಡಿ ಮಾಡ್ತೀರಿ. 2 ಅಡಿ ಆ ನಂತರ ಬೇರೆ ಏನ್ ಪೋಷಕಾಂಶ ಎಲ್ಲ ಏನ್ ಕೊಡ್ತೀರಿ? ಮಾಮೂಲಿ ಸರ್, ಗೊಬ್ಬರ ಬೆಡ್ಗೆ ಮಾಮೂಲಿ ಮರ್ಚಿನ್ ಸೀಟ್ ಹಾಕ್ಬೇಕಾದ್ರೆ ದನದ ಗೊಬ್ಬರ ಹಾಕಿರ್ತೀವಿ, ಆಮೇಲೆ 1261 ಅಂತ ಟಾನಿಕ್ ಬರ್ತಾ, ಇದು ಗೊಬ್ಬರ, ಮತ್ತೆ ಈ ಗೋಗ್ರಿ ಅಂತ ಟಾನಿಕ್ ಬರ್ತಾವೆ, ಎಲ್ಲ ಮದ್ ಮದ್ದೆ ಕೊಟ್ಕೊಂಡು ಗೊಬ್ಬರಗಳು ಕೊಡ್ತಿರೋದು. ಒಂದು ವಾರಕ್ಕೆ 1-2 ಸರಿ 3 ಸರಿ ಡ್ರಿಪ್ ಅಲ್ಲೇ ಕೊಡೋದು, ಅದೇನೇನು ಗೊಬ್ಬರ ಏನು ಗಡ್ಡೆ ಕಟ್ಟಾಗಿಲ್ಲ ಡ್ರಿಪ್ ಅಲ್ಲೇ ಎಳಿಸೋದು ಆನ್ ಮಾಡೋದು. ಆ ನಂತರ ಬೇರೆ ಏನು ಅದು ಗಿಡ ಹೂಕೂರೋ ತನಕ ಏನೇನು ಪೋಷಕಾಂಶಗಳು ಕೊಡ್ತೀರಿ ಹೇಳಿ? ಅದೇ ಸರ್, ಗೊಬ್ಬರ ಅಷ್ಟೇ, ಈ 24 ಗೊಬ್ಬರ ಬರುತ್ತೆ, ಅದು ಕೊಡ್ತೀವಿ. ಎಷ್ಟು ದಿನಗಳ ಅಂತರದ ಕೊಡ್ತೀರಿ? ಒಂದು 1-2 ದಿನ ಕೊಡ್ತೀವಿ ಸರ್. ಅದು ವಾರಕ್ಕೆ 2 ಸರಿನ? ಜಾಸ್ತಿ ಆಗ್ಲಿಲ್ವಾ? ಏನಿಲ್ಲ ಸರ್, ಒಂದು 4-4 KG ತಾನೆ. ಹೌದಾ? ಹೇಗೆ ಕೊಡ್ತೀರಿ ಸರ್? ಡ್ರಿಪ್ ಅಲ್ಲಿ ರಸವರಿ ಪದ್ಧತಿ ರಸವರಿ ಮಾಡಿ ಕೊಟ್ಬಿಡ್ತೀರಿ? ಕೊಟ್ಬಿಡ್ತೀವಿ. ಆ ನಂತರ ನೀವೇನಾರು ಮಧ್ಯದಲ್ಲಿ ಏನಾರು ಹುಳ ಮತ್ತೆ ಕೀಟಗಳು ಜಾಸ್ತಿ ಆದ್ರೆ ಕೆಮಿಕಲ್ ಔಷಧಿ ಹೊಡ್ಕೋಬೇಕು ಸರ್? ಅದು ಹೊಡೆದೇ ಹೊಡಿತೀರಿ? ಹೊಡಿತೀವಿ. ಯಾವ ತರಕಾರಿಗಾರು ಹೊಡಿತೀರಾ? ಹೊಡಿತೀವಿ. ಕೆಮಿಕಲ್ ಔಷಧಿ ಹೊಡಿಲ್ಲ, ಹೊಡೆಯದೇ ಬೆಳಕೆ ಆಗಲ್ಲ. ಅದ್ರ ಜೊತೆಗೆ ಆರ್ಗ್ಯಾನಿಕ್ ನು ಬೆಳೆಸ್ತೀವಿ. ಆರ್ಗ್ಯಾನಿಕ್ ಏನ್ ಬೆಳೆಸ್ತೀರಿ? ಆರ್ಗ್ಯಾನಿಕ್ ಈ ನೆಟ್ ಸರ್ಫ್ ಐತೆ, ನೆಟ್ ಸರ್ಫ್ ಅನ್ಬಿಟ್ಟು ಅದನ್ನು ಬಳಸ್ತೀವಿ, ಮತ್ತೆ ಆಡ್ಸಪ್ ಅದ ಅದನ್ನು ಮದ್ಮದೆ ಬಳಸ್ತೀವಿ. ಸಿಂಪರಣೆ ಮಾಡೋದಾ? ಇಲ್ಲ ಸರ್, ಈ ಡ್ರಿಪ್ ಅಲ್ಲಿ ಕೊಟ್ಕೋಬಹುದು, ಸಿಂಪರಣೆ ಮಾಡಬಹುದು, 2 ಕೆಲಸನೂ ಐತೆ ಅದ್ರಲ್ಲಿ. ಅಲ್ಲ ಈಗ ಹುಳುಗಳಿಗೆ ಡ್ರಿಪ್ ಅಲ್ಲಿ ಕೊಟ್ರೆ ನಿಮ್ಗೇನು ಅನುಕೂಲ? ಸ್ಪ್ರೇ ಮಾಡ್ಕೋತೀವಿ, ಮಾಮೂಲಿ ಗಿಡ ಡೆವಲಪ್ಮೆಂಟ್ಗೆ ಡ್ರಿಪ್ ಅಲ್ಲಿ ಕೊಟ್ಕೋತೀವಿ. ಆತ್ಮೀಯ ಕೇಳುಗರೆ, ಏಪ್ರಿಲ್ 10ರಂದು ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ವಿವಿಧ ಬೆಳೆಗಳಲ್ಲಿ ಬೇರು ಹುಳುಗಳ ನಿರ್ವಹಣೆ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಉಪ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಎಚ್ ಯೋಗೇಶ್. ಕರೆ ಮಾಡಲು ನಮ್ಮ ಸಂಪರ್ಕ ಸಂಖ್ಯೆಗಳು 251258 ಅಥವಾ 251589. ಮೈಸೂರಿನ ಎಸ್ಟಿಡಿ ಕೋಡ್ 0821. ಮರೆಯದಿರಿ, ಏಪ್ರಿಲ್ 10 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ವಿವಿಧ ಬೆಳೆಗಳಲ್ಲಿ ಬೇರು ಹುಳುಗಳ ನಿರ್ವಹಣೆ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಹೆಳವನ್ನು ಕಾಯಿ ಅಂತ ಹೇಳ್ತಿರೋದು ಕಾಯಿ ಆಗುತ್ತಾ ಹಣ್ಣಾಗುತ್ತಾ? ಅದು ಸರ್ ಕಾಯಿನೇ, ಅದು ಈ ಕುಂಬಳಾಯಿ ಮಂಗಳೂರು ಅಂತ ಬರುತ್ತಲ್ಲ ತರಕಾರಿ ಬೆಳೆ, ಅದು ಕಾಯಿ ಸಾಂಬಾರ್ಗ ಯೂಸ್ ಮಾಡ್ತಾರ. ಈ ಸುತ್ತಮುತ್ತ ನಿಮ್ಮನ್ನ ಬಿಟ್ಟು ಬೇರೆ ಯಾರು ಬೆಳಿತಾರೆ ಇದೊಂದು ಬೆಳೆಯನ್ನ? ಸರ್ ನಮ್ಮಲ್ಲಿ ಜಾಸ್ತಿ ಏನು ಜಾಸ್ತಿ ಬೆಳೆಯಲ್ಲ ಇಲ್ಲಿ, ನಮ್ಮ ಹೊಸೂರಲ್ಲಿ ಸ್ವಲ್ಪ, ನಮ್ಮೂರ ಪಕ್ಕದಲ್ಲೂ ಸ್ವಲ್ಪ ಟಮಾಟೊ ಗಿಮಟ ಹಾಕ್ತಾರ, ಟೊಮೊಟೊ ಬಾಳೆ ಅಷ್ಟೇ. ಈ ಎಳವನ್ ಗಿಳವನ್ ಜಾಸ್ತಿ ಆಗಕ್ ಹೋಗಲ್ಲ. ಯಾಕೆ ಮಾಹಿತಿ ಇಲ್ವಾ ಅವ್ರಿಗೆ? ಅದೇ ಸರ್ ಅದು ಅನುಭೋಗ ಇಲ್ವಲ್ಲ, ಅದ್ರದ್ದು ಗೊತ್ತಿಲ್ಲ ನಮಗೆ, ಇದೇ ಫಸ್ಟ್ ಟೈಮ್ ಹಾಕಿರೋದು ಅದು. ನಿಮ್ಗೆ ಎಲ್ಲಿ ಅನುಭವ ಬಂತು, ಎಲ್ಲಿ ಮಾಹಿತಿ ಪಡ್ಕೊಂಡ್ರೆ? ಎಲ್ಲ ನೋಡ್ತಿದ್ವಲ್ಲ, ರೈಟ್ ಎಲ್ಲ ನೋಡ್ತಿರ್ತೀವಿ, ಪ್ರೈಸಸ್ ಎಲ್ಲವೇ ಇದು ರೈಟ್ ಇರುತ್ತಲ್ಲ, ಇದನ್ನು ಬೆಳಿಬೇಕು ಅನ್ನಿಸ್ತು ಹೊಸ ಹೊಸದಾಗಿ ಏನಾರ ಮಾಡಬೇಕು ಅಂತ, ಅದಕ್ಕೋಸ್ಕರ ಹಾಕುದ್ನು, ಚೆನ್ನಾಗಿ ಬಂತು. ಎಲ್ಲಿ ಯಾವ ಮಾರ್ಕೆಟ್ ಅಲ್ಲಿ ನೋಡಿದ್ರೆ ಸರ್? ಮೈಸೂರು APMC. ಹಾಗಾದ್ರೆ ಬೇರೆಯವ್ರು ಬೆಳೆದು ತಂದಿರ್ತಾರಲ್ಲ? ಹೌದು ಸರ್ ತಂದಿರ್ತಾರೆ. ಕಡಿಮೆ ಏನು ಒಳ್ಳೆ ಬೆಲೆ ಇದೆಯಾ ಅದಕ್ಕೆ? ಹ್ಞೂ ಸರ್, ಒಳ್ಳೆ 22 ರೂಪಾಯಿ ಇವತ್ತು ನಾ ಬಜಾರ್ ಅಲ್ವ. ಅದು ಕೆಜಿ ಎಷ್ಟು, ಒಂದು ಎಕರೆಗೆ ಎಷ್ಟು ಇಳುವರಿ ಬರ್ಬೋದು ಅದು? ಸರ್ ಇವಾಗ ಆಲ್ರೆಡಿ 40 ಟನ್ ಕೂದದ, ಇನ್ನು ಒಂದ್ ಸ್ವಲ್ಪ ಬರ್ತದೆ ಒಟ್ಟಿನಲ್ಲಿ, ಒಂದ್ 40-50 ಟನ್ ಬರ್ತದೆ. ಎಷ್ಟು ಒಂದೇಕರೆಗೆ? ಒಂದೇಕರೆಗೆ ಎಷ್ಟು ತಿಂಗಳು ಬೆಳೆ ಅದು? ಸರ್ ಅದು 6 ತಿಂಗಳು ಬೆಳೆ. ಅದು ನಾವು ಯಾವ ರೀತಿ ಮೇಂಟೈನ್ ಮಾಡ್ಕೋತೀವಿ ಆ ರೀತಿ, ಅದು ಈ ಗಿಡ ಚೆನ್ನಾಗಿ ಹೆಲ್ತಿ ಆಗಿ ಸ್ಪ್ರೇ ಆಗಿ ಔಷಧಿ ಸ್ಪ್ರೇ ಆಗಿ ಮಾಡ್ಕೊಂಡು ಗೊಬ್ಬರ ಕೊಟ್ಕೊಂಡು ಹೋದ್ರೆ ಮಂತ್ ಒಂದು ಬೆಳೆ ಬರ್ತದೆ ಅದರಲ್ಲಿ. ಅಲ್ಲ ಎಷ್ಟು ತಿಂಗಳಿಗೆ ನೀವು ನಾಟಿ ಮಾಡಿದ್ದು, ಎಷ್ಟು ತಿಂಗಳಿಗೆ ಬೆಳೆ ಬರುತ್ತೆ? ನಾಟಿ ಮಾಡ್ದ 60 ದಿನಕ್ಕೆನ ಕಾಯಿ ಬರುತ್ತೆ ಸರ್. ಅದು ಬಂದ ಮೇಲೆ ಒಂದು 3-4 ತಿಂಗಳು ಕುಯ್ಬೋದು, 3 ತಿಂಗಳ ಮೇಲೆ ಹೋಗ್ಬೋದು, ಕುಯ್ಬೋದು. ಹ್ಞೂ, ಅಂದರೆ ಒಳ್ಳೆ ಲಾಭನೇ ಆಯಿತು ಹಾಗಾರೆ. ಹ್ಞೂ ಸರ್, ರೈಟ್ ಸಿಗ್ಬೇಕು ಸರ್ ರೈಟು. ಮಾರ್ಕೆಟ್ಲಿ ಅದು ಇವಾಗ ಬಜಾರ್ಲಿ ಕಮ್ಮಿ ಬರ್ತಾ ಇರೋದು, ಅದರಿಂದ ಅದಕ್ಕೆ ಬೆಲೆ ಬೇಡಿಕೆ ಜಾಸ್ತಿ ಐತೆ. ಈಗ ನೀವು ಒಳ್ಳೆ ಲಾಭ ಮಾಡಿದ್ರೆ ಅಂತ ಸುತ್ತಮುತ್ತದಲ್ಲಿ ನಿಮ್ಮ ಸ್ನೇಹಿತರೆಲ್ಲ ಹಾಕಕ್ಕೆ ಶುರು ಮಾಡಿದ್ರೆ ಏನು ಮಾಡೋದು, ಕಡಿಮೆ ಆಗುತ್ತಾ? ಕಡಿಮೆ ಆಗುತ್ತೆ ಸರ್, ಹಂಗನ್ಬಿಟ್ಟು ನಾವು ಹಾಕ್ಬಿಡಿ ಅನ್ನಕ್ಕದ್ದ. ಅಲ್ಲಲ್ಲ, ಬೇರೆಯವ್ರನ್ನ ಹಾಕ್ಬಿಡಿ, ಯಾರನ್ನೂ ಹೇಳಕ್ಕಾಗಲ್ಲ. ಆದರೆ ಒಬ್ರು ಮಾಡಿದಾಗ ನೀವು ಹೇಳಿದ್ರಲ್ಲ, ಒಬ್ರು ಮಾಡಿದ್ ನೋಡಿ ಎಲ್ಲರೂ ಮಾಡ್ತಾರೆ ಮಾಡ್ತಾರೆ. ಅದೇ ಬೆಳೆ ಚೇಂಜ್ ಮಾಡಬೇಕು, ಬಟ್ ಅದ ರೈಟ್ ಸಿಕ್ತಂದ್ರೆ ನಾನೇ ಮಾಡಲ್ಲ. ಈಗ ಹೇಳಿದ್ರೆ ನಿಮ್ಗೆ ಉದಾಹರಣೆಗೆ ಹೋದ ಸರಿ ಟೊಮೊಟೊಲ್ಲಿ ಒಂದು 7-8 ಲಕ್ಷ ದುಡ್ಡಾಯ್ತು, ಬಟ್ ಅದೇ ಟೈಮ್ಗೆ ನೆಕ್ಸ್ಟ್ ಇಯರ್ ಅದೇ ಟೈಮ್ ಅದೇ ತಿಂಗಳ ಟೈಮ್ಗೆ ಟೊಮೊಟೊ ಡೌನ್ ಆಯಿತು. ಬಟ್ ನಾನು ಹಾಕ್ಲಿಲ್ಲ ಅವಾಗ, ಗೊತ್ತು ನನಗೆ ನೆಕ್ಸ್ಟ್ ಹೋದ ಸರಿ ಬರ್ಕೊಂಡಿದ್ದೀನಿ ನಾನು ಟೊಮೊಟೊ ಹಂಗಾಯ್ತು ಅಂತ. ಟೊಮೊಟೊ ಹಾಕಿದ್ರಿ? ಇವಾಗ ಬರ್ತದೆ ಸರ್ ಟೊಮೊಟೊ. ಈಗಲೇ ರೇಟ್ ಡೌನ್ ಆಗ್ಬಿಟ್ರೆ ಮಾಡೋದು? ಏನು ಮಾಡೋಕ್ಕಾಗಲ್ಲ, ನಾವೇನು ಮಾಡೋಕ್ಕದ್ದು ಸರ್, ಇನ್ನು ಲಾಸ್ ಆಯ್ತು, ಮತ್ತೆ ಇನ್ನೊಂದು ಬೆಳೆ ಯಾವ್ದಕ್ಕಾರ ಹೋಗೋದು ಆ ಥರ. ಈಗ ಎಳವನ್ನು ಬೆಳೆ ಬಗ್ಗೆ ಮಾತಾಡಾಯ್ತು, ಬೇರೆ ಏನು ಹಾಕಿದ್ದಾರೆ? ಚೊಟ್ಟು ಹಾಕಿದ್ರಿ ಸರ್, ಮುಗೀತು. ಇವಾಗ ಮತ್ತೆ ಇವಾಗ ಚೊಟ್ಟು ಹಾಕ್ತಾ ಇದ್ದೀನಿ. ಇವಾಗ ಚೊಟ್ಟು ಹಾಕ್ತಾ ಇದ್ದೀರಪ್ಪ? ಇವಾಗ ರೆಡಿ ಮಾಡ್ತೇನೆ ಸರ್. ಅದೇ ಬೆಡ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಈ ಕಡೆ ಕಾಣ್ತಾ ಇದೆಯಲ್ಲ ಸೌತೆನ, ಇದು ಇದು ಎಳವನ್ನೇ ಸರ್? ಇದು ಎಳವನ್ನೇ? ಹೌದು. ಅದೇ ಏನು ಬ್ಯಾಚ್ ಬೈ ಬ್ಯಾಚ್ ಮಾಡ್ತೀರಾ? ಹ್ಞೂ ಸರ್. ಈಗ ಮುಗಿತಾ ಇದೆ ಎಳವನ್ನ, ಇನ್ನೊಂದು ಬ್ಯಾಚ್ ಈಗ ನಾಟಿ ಮಾಡಿಸಿದಿರಿ? ಹೌದು. ಮತ್ತೆ ಬೇರೆ ಏನು ಬೆಳೆ ಇದು? ತೆಂಗಿ ಎಷ್ಟಿದೆ? ತೆಂಗಿನ ಮರ ಇದೆಯಲ್ಲ? ತೆಂಗಿನ ಮರ 100 ಐತೆ ಸರ್, 1.5 ಎಕರೆ 100 ಗಿಡ ಐತೆ. ಒಂದು 50 ಇದ್ದ, ನಮ್ಮ ತಂದೆ ಕೊಟ್ಟಾಗ 50 ಇದ್ದ, ಮತ್ತೆ ನಾನು ಅದ್ರ ಮಧ್ಯ ಹಾಕಿ 50 ಸೋಸಿ ಮತ್ತೆ ಎಕ್ಸ್ಟ್ರಾ ಗಳಿಸಿದ್ದೀನಿ. ಯಾಕೆ ಎಲ್ಲ ತೆಂಗಿನ ಮರ ಮಾಡ್ತಾರಲ್ಲ, ನಿಮ್ಮ ಜಮೀನಿಗೆಲ್ಲ ಯಾಕೆ ತೆಂಗಿನ ಮರ ಹಾಕಿಲ್ಲ ನೀವು? ಸರ್ ಅದು ಕಾಯಬೇಕಲ್ಲ ಸರ್, 7-8 ವರ್ಷ. ಮತ್ತೆ ಕಾಯಿನ ರೇಟು ಡೌನ್ ಆಯ್ತದ? ಡೌನ್ ಆಗ್ತಿದ್ಯಾ? ಹೌದು ಸರ್, ಕಾಯಿನ ಮೈಟ್ರು ಮೊದಲೆಲ್ಲ ಕೆಜಿ 40 ರೂಪಾಯಿ ಇತ್ತು, ಇವಾಗ 20-25 ರೂಪಾಯಿ ಮೇಲೆ ಏರ್ತಾನೆ ಇಲ್ಲ. ಅಂದ್ರೆ ತೋಟಗಳೆಲ್ಲ ಜಾಸ್ತಿ ಆಯ್ತದ, ಮಾಲ್ ಜಾಸ್ತಿ ಆಯ್ತದ, ರೈಟ್ ಕಮ್ಮಿ ಆಯ್ತದ. ಅಲ್ಲ, ತೋಟಗಳಂದ್ರೆ ಮರಗಳ ಪಡೆಗೆ ಮರಗಳು ಇರ್ತವೆ, ನೀವು ಈ ಬೆಳೆ ಮಾಡ್ಕೋಬೋದಲ್ಲ ಮಿಶ್ರ ಬೆಳೆನ? ಮಿಶ್ರ ಬೆಳೆ ಬೆಳೆದ್ರೆ ಇಳುವರಿ ಬರಲ್ಲ ಸರ್, ಅದು ತೆಂಗಿನ ಮರದ ಮಧ್ಯದಲ್ಲಿ ಬೇರೆ ತರಕಾರಿ ಬೆಳೆ ಹಾಕ್ತು ಅಂದ್ರೆ ಇಳುವರಿ ಬರಲ್ಲ. ತೆಂಗಿನ ಮರಗೇನು ತೊಂದರೆ ಆಗಲ್ಲ, ಬಟ್ ತರಕಾರಿಗಳು ಡ್ಯಾಮೇಜ್ ಆಯ್ತಾ, ನಾವು ಕೂಡ ಗೊಬ್ಬರ ಔಷಧಿ ಎಲ್ಲವೇ ಅಷ್ಟೊಂದು ಇಳುವರಿ ಕೆಡಗಕ್ಕಾಗಲ್ಲ. ಹೌದಾ? ಎಲ್ಲ ಮತ್ತೆ ತೆಂಗಿನ ಮರ ಹಾಕ್ಬಿಟ್ಟು ಒಳಗಡೆ ತರಕಾರಿ ಬೇಸಾಯ ಮಿಶ್ರ ಬೆಳೆ ಬೇಸಾಯ ಎಲ್ಲ ಮಾಡ್ತಾರೆ, ಫುಲ್ ಕಮ್ಮಿ ಐತೆ ಸರ್. ಅಷ್ಟೇನು ಇಳುವರಿ ನಾವು ಕೇಳಿದಷ್ಟು ಇಳುವರಿ ಬರಲ್ಲ. ಒಂದು ಎಕರೆಲ್ಲಿ ಈಗ ಇದು ಜಮೀನಲ್ಲಿ ಬೆಳೆದು ಈ ತೆಂಗಿನ ಮರದ ಬೆಳೆಗೂ ತೆಂಗಿನ ಮರ ಇಲ್ಲದೆ ಇರ್ತಕ್ಕಂಥ ಹೀಗೆ ಬೈಲಿದೆಯಲ್ಲ, ಈ ಬೆಳೆಗೂ ನಿಮ್ಗೆ ಏನಾದ್ರು ಇಳುವರಿನ ವ್ಯತ್ಯಾಸ ನೀವು ಕಂಡ್ಕೊಂಡಿದ್ದೀರಾ? ಆಯ್ತು ಸರ್, ಕಂಡ್ಕೊಂಡಿದ್ದೀರಿ? ಕಂಡ್ಕೊಂಡಿದ್ದೀನಿ. ಹಾಗಾದ್ರೆ ತೆಂಗಿನ ಮರ ಹಾಕಿರೋರು ತುಂಬಾ ಜನ ಇದಾರೆ, ಅವರು ನಿಮ್ ಮಾತು ಕೇಳ್ಬಿಟ್ಟು ಬೇಡ ತೆಂಗಿನ ಮರದಕ್ಕೆ ಇದ್ರಲ್ಲಿ ಮಿಶ್ರ ಬೆಳೆ ಮಾಡೋದ್ ಬೇಡ ಅಂತ. ತೆಂಗಿನ ಮರನೇ ಬಿಟ್ಕೊಂಡ್ರೆ ಲಾಭ ಚೆನ್ನಾಗಿರ್ತದ, ಬಟ್ ಅದ್ರೊಳಗ ನಾವು ತರಕಾರಿ ಬೆಳಿತೀನಿ ಅಂದ್ರೆ ಈ ಖರ್ಚು ಮಾಡಲ್ಲ, ಖರ್ಚೆಲ್ಲ ಮಾಡ್ಬೇಕು, ಇಳುವರಿ ಬರಲ್ಲ ಜಾಸ್ತಿ. ಮತ್ತೆ ಬೇರೆ ಇನ್ನೇನು ಬೆಳೆಗಳನ್ನ ಮಾಡ್ತೀರಿ ಶಿವಕುಮಾರ್? ಸರ್ ಅದೇ ಸರ್, ಟೊಮೊಟೊ ಅಷ್ಟೇ ಸರ್, ನಾಲ್ಕೆ ಜಾಸ್ತಿ ಮಾಡೋದು ನಾವು. ಈಗ ತರಕಾರಿ ಬೆಳೆಯನ್ನ ಬಿಟ್ಟು ಬಿಟ್ಟು ಗದ್ದೆ ಕಟ್ಕೊತೀವಿ ಒಂದ್ ಎಕರೆನ ಊಟಕ್ಕ ಅಂತ. ಭತ್ತ ಆಗತ್ತ ಅದೇ ಸಣ್ಣ ಭತ್ತ ಸರ್, ಯಾವ್ದಾರು ಸಣ್ಣ ಭತ್ತ ಅಂದ್ರೆ ಊಟಕ್ಕಾಗ ಅಂತದ್ದು. ಬಾಳೆನೂ ಒಂದ್ಸರಿ ಒಳ್ಳೆ ರೈಟ್ ಸಿಕ್ತು ಸರ್ ಬಾಳೆನು. ಎಷ್ಟು ಎಕರೆ ಹಾಕಿದಿರಿ ಬೆಳೆ ಸರ್? ಒಂದ್ ಎಕರೆ ಹಾಕಿದೀನಿ ಇವಾಗ, ಎಲ್ಲ ಮಾತ ಬತ್ತಾವ, ಇನ್ನೊಂದ ಎರಡು ತಿಂಗಳ ಕಟಿಂಗ್ ಬತ್ತ. ಬಾಳೆ ಯಾವ್ದು ಯಾವ್ದು ಹಾಕಿದ್ರಿ ಸರ್? ಏಲಕ್ಕಿ ಬಾಳೆ. ಯಾಕೆ ಇಲ್ಲೆಲ್ಲ ನಂಜನಗೂಡು ರಸಬಾಳೆ ತುಂಬಾ ಹೆಸರಲ್ಲ? ರಸಬಾಳೆ ಬೆಳಿಬೇಕಾದ್ರೆ ತುಂಬಾ ಕಷ್ಟ ಅದ ಸರ್, ರೋಗ ಜಾಸ್ತಿ ಅದು. ಹೌದಾ? ಹೌದು, ಒಂದ್ ಎಕರೆಗೆ ಫುಲ್ ಹಾಕೊಂಡು ಬೆಳೆಯಕಾಗಲ್ಲ. ಅದ ನಂಜನಗೂಡು ರಸಬಾಳೆ ಅಂತ ಹೆಸರು ನೀವೇ ಬೆಳಿಲಿಲ್ಲ ಅಂದ್ರೆ ಯಾರು ಬೆಳಿಬೇಕು ಸರ್? ಬೆಳಿಬೇಕಾರ ಅದು ಒಂದ್ ಎಕರೆ ಫುಲ್ ಹಾಕೊಂಡು ಬೆಳೆಯಕಾಗಲ್ಲ ಸರ್. ಅದನ್ನ ಒಂದ್ ಎಕರೆಯಲ್ಲಿ ಮೊದ್ಲು ಒಂದ್ ನೂರು 150 ಗಿಡ ಹಾಕೊಂಡು ಮದ್ದೆ ಬೆಳಿಬೇಕು ಅದನ್ನ. ಫುಲ್ ಒಂದ್ ಎಕರೆಗೆ ಹಾಕ್ತೀನಿ ಅಂದ್ರೆ ರೋಗ ಜಾಸ್ತಿ ಅದು ರಸಬಾಳೆ. ಅದೇ ರೋಗ ಅವಾಯ್ಡ್ ಏನಾದ್ರು ಇಲ್ಲ ಸರ್, ನಿಯಂತ್ರಣಕ್ಕೆ ತರಬೇಕಾದ್ರೆ ಬೇರೆ ಏನಾದ್ರು ಜೈವಿಕ ಕ್ರಮಗಳನ್ನ ಅನುಸರಿಸಬೇಕು. ಜೈವಿಕ ವಿಧಾನಗಳಲ್ಲಿ ಅನುಸರಿಸಿದ್ರೆ ಮಾಡಕ್ಕಾಗಲ್ವಾ? ಆಗಲ್ಲ ಸರ್, ಕಷ್ಟ ಐತೆ. ಮಾಡಿದ್ರ ಮುಂಚೆ ನೀವು ರಸಬಾಳೆನ? ರಸಬಾಳೆ ಮಾಡಿಲ್ಲ ಸರ್, ಮದ್ಮದೆ ಸ್ವಲ್ಪ ಹಾಕತೀವಿ ಅಷ್ಟೇ. ಒಂದ್ 10 ಬುಡ 20 ಬುಡ ಮನೆಗೆ ತಿನ್ನಾಕಿರ್ಲಿ ಅನ್ಬಿಟ್ಟು ಹಾಕತೀವಿ ಅಷ್ಟೇ. ಮಾರ ಮಟ್ಗೆನ ಹಾಕಲ್ಲ ರಸಬಾಳೆನ. ಈಗ ಏಲಕ್ಕಿ ಎಷ್ಟು ಗಿಡ ಹಾಕಿದ್ರಿ ಒಂದ್ ಎಕರೆಲ್ಲಿ? 1000 ಗಿಡ ಐತೆ. 1000 ಗಿಡ ಒಂದ್ ಇಳುವರಿ ತಕೊಂಡ್ರ? ಹೌದ್ ಸರ್. ಇದು ಕುಳೆ ಬೆಳೆನಾ? ಇಲ್ಲ ಇಲ್ಲ, ಇದು ಫಸ್ಟ್ನೇದು. ಒಂದು ಕುಳ ಆಯ್ತು ಹೊಸ ಸರಿ ಮೊದ್ಲು. ಚೆನ್ನಾಗಿ ಬಂತು. ಎಷ್ಟಾಗಿತ್ತು ನಿಮ್ಗೆ ಅದ್ರಲ್ಲಿ ಲಾಭ? ಅದರಲ್ಲಿ ಒಂದ್ 4 ಲಕ್ಷ ಆಗಿತ್ತು ಒಂದ್ಸರಿ. ಖರ್ಚೆಲ್ಲ ಕಳ್ದ? ಖರ್ಚೆಲ್ಲ ಕಳ್ದಿ ಒಂದ್ ಎಕರೆಲ್ಲಿ. ಆದ ನಂತರ ಈಗ ಕುಳೆ ಬೆಳೆನಲ್ಲಿ? ಇಲ್ಲ ಇಲ್ಲ, ಕುಳೆ ಬೆಳೆ ಇಲ್ಲ, ಒಂದೇ ಬೆಳೆ ತೆಗೆದು ಒಂದೇ ಬೆಳೆಗೆ ತೆಗೆದಾಕ್ ಬಿಡ್ತೀವಿ. ಕುಳೆ ಬೆಳೆ ಇಲ್ಲ. ಕುಳೆ ಬೆಳೆ ಮಾಡೋದಿಲ್ವಾ ನೀವು? ಇಲ್ಲ ಸರ್, ಏನು ಅದು ಎರಡನೇದು ಬಿಡ ಸ್ಟ್ರೆಂತ್ ಕಮ್ಮಿ ಅದು. ಇಲ್ಲೆಲ್ಲ ಗಾಳಿ ಬರ್ತು ಬಿದ್ಕತ್ತ, ಅದರಿಂದ ಒಂದ್ಸರಿ ಆದ ತಕ್ಷಣ ತೆಗೆದಾಕ್ ಬಿಡ್ತೀವಿ. ಮತ್ತೆ ಅದ್ರ ಬೇಸಾಯ ಹೇಗ್ ಮಾಡ್ತೀರಿ? ಅದಕ್ಕೂ ಕೂಡ ಈಗ ಸಂಪೂರ್ಣ ರಾಸಾಯನಿಕ ಪದ್ಧತಿಯನ್ನ ಅಳವಡಿಸ್ತೀರಾ ಈಗ? ಹೌದ್ ಸರ್, ಅದಕ್ಕೂ ರಾಸಾಯನಿಕ, ಕೆಮಿಕಲ್ಲು, ಆರ್ಗ್ಯಾನಿಕ್, ಕೊಟ್ಟಿಗೆ ಗೊಬ್ಬರ ಎಲ್ಲಾನು ಯೂಸ್ ಮಾಡ್ತೀವಿ. ಒಂದೇ ಆರ್ಗ್ಯಾನಿಕ್ ಅಂದ್ರೆ ನೀವು ಅಂಗಡಿಯಿಂದ ಕೊಳ್ಳುವಂತ ಆರ್ಗ್ಯಾನಿಕ್? ಇಲ್ಲ ಸರ್, ಇಲ್ಲಿ ಹೊರಗಡೆ ಸಿಗ್ತವೆ, ಅವರೇ ತಗೊಂಡ್ ಬಂದು ಕೊಡ್ತಾರೆ. ಫುಲ್ ಆರ್ಗ್ಯಾನಿಕ್ ಕಂಪನಿನೇ? ಹೌದು, ಕಂಪನಿನೇ. ಹೌದೌದು. ಈಗ ಶಿವಕುಮಾರ್, ನಿಮ್ಗೆ ಇಡೀ ಜಮೀನಲ್ಲಿ ತರಕಾರಿ ಬೆಳೀತಾ ಇದ್ದೀರಿ, ಸ್ವಲ್ಪನೂ ಕೂಡ ಎಲ್ಲೂ ಖಾಲಿ ಜಾಗ ಬಿಡದ ಹಾಗೆ, ಆದ್ರೆ ಇದಕ್ಕೆಲ್ಲ ನೀರನ್ನ ಒದಗಿಸ್ಬೇಕು ಅಂತ ಅಂದ್ರೆ ಯಾವ ವಿಧಾನದಲ್ಲಿ ಅಳವಡಿಸ್ಕೊಂಡಿದ್ದೀರಿ ಹೇಳಿ ಸರ್? ಒಂದ್ ಬೋರ್ ಐತೆ, ಒಂದ್ ಬಾವಿ ಐತೆ. ಅದು ನೀರಿದೆ? ನೀರಿದೆ. ಅದನ್ನ ಹೇಗೆ ನೀರು ಡ್ರಿಪ್ ಇರೋದ್ರಿಂದ ಸರ್, ಒಂದು ಬೋರ್ ಅಲ್ಲಿ ಒಂದ್ 4 ಎಕರೆ ಮೇಂಟೈನ್ ಮಾಡಬಹುದು ನಮ್ಮ ನೀರಲ್ಲಿ? ಅಂದ್ರೆ ಎಲ್ಲದಕ್ಕೂ ಹನಿ ನೀರಾವರಿ? ಹನಿ ನೀರಾವರಿ ಎಲ್ಲಕ್ಕೂ. ಎಲ್ಲ ಪೈಪ್ ಹಾಕ್ಬಿಟ್ಬಿಡ್ತೀವಿ. ಪೈಪ್ ಹಾಕ್ಬಿಟ್ಬಿಟ್ಕೋತೀವಿ ಡ್ರಿಪ್ ಅಲ್ಲಿ. ನೀರಿಂದ ಏನು ಪ್ರತಿ ಗಿಡಕ್ಕೂ ಕೊಡ್ಬೇಕು ನಾನು? ಇಲ್ಲ ಇಲ್ಲ, ಶ್ರಮ ವಹಿಸ್ಕೊಡ್ಬೇಕು ಆತರ ಏನಿಲ್ಲ. ಆತರ ಏನಿಲ್ಲ ಸರ್. ಮತ್ತೆ ಈ ಗೊಬ್ಬರಗಳನ್ನೆಲ್ಲ ರಸಾವರಿ ಪದ್ಧತಿಯಿಂದ ಕೊಡ್ತೀನಿ ಅಂತ ಹೇಳಿದ್ರೆ ಹೇಗೆ ಮಾಡ್ಕೊಂಡಿದ್ದೀರಿ ವ್ಯವಸ್ಥೆ ಸರ್? ಅದೇ ಡ್ರಿಪ್ ಅಲ್ಲೆಲ್ಲ ಕೊಡ್ತೀವಿ ಸರ್. ಅದು ಡ್ರಿಪ್ ಅಂದ್ರೆ ಹೇಗೆ? ಡ್ರಮ್ ಅಲ್ಲಿ? ಆ ಡ್ರಮ್ ಅಲ್ಲಿ ಇಟ್ಕೊಂಡ ಸರ್, ಡ್ರಮ್ ಅಲ್ಲಿ 200 ಲೀಟರ್ ಡ್ರಮ್ ಐತೆ. ಅದಕ್ಕೆ ಒಂದ್ 3 ಕೆಜಿ 4 ಕೆಜಿ ಹಾಕ್ಬಿಟ್ಟು ಅದನ್ನ ಚಂದ ಮಿಶ್ರಣ ಮಾಡ್ಬಿಟ್ಟು ಡ್ರಿಪ್ ಅಲ್ಲಿ ಆನ್ ಮಾಡೋದು ಹೋಗುತ್ತೆ. ಅಂದ್ರೆ ಹೆಚ್ಚಿಗೆ ಕೊಡ್ತೀರಾ ಕಡಿಮೆ ಕೊಡ್ತೀರಾ ಅನ್ನೋದು ನಿಮ್ಗೆ ಗೊತ್ತಾಗೋದು ಹೇಗೆ? ಯಾಕೆಂದ್ರೆ ಕೆಲ ಸಂದರ್ಭಗಳಲ್ಲಿ ಹೆಚ್ಚಿನ ಪೋಷಕಾಂಶಗಳು ಒದಗಿಸ್ಬಿಟ್ರೆ ಬೆಳೆಗೂ ಅದು ಕೂಡ ಒಂದು ರೀತಿ ತೊಂದರೆ ಆಗುತ್ತೆ, ದುಷ್ಪರಿಣಾಮ ಉಂಟಾಗುತ್ತೆ. ನಿಮ್ಗೆ ಇಂಥ ಬೆಳೆಗೆ ಇಷ್ಟೇ ಕೊಡಬೇಕು ಅನ್ನೋದು ಏನಾದ್ರು ನಿಮ್ಗೆ ಗೊತ್ತಿದೆಯಾ? ಗೊತ್ತಿದೆ ಸರ್. ಒಂದು ಅದೇ ಒಂದು ಡ್ರಮ್ಗೆ ಒಂದು 1261 ಅಂತ ಇರ್ತದೆ, ಒಂದು 3-4 ಕೆಜಿ ಹಾಕಿ ಡ್ರಿಪ್ ಅಲ್ಲಿ ಆನ್ ಮಾಡಿದ್ರೆ ಕರೆಕ್ಟ್. 3-4 ಕೆಜಿ ಹಾಕಿ ಅಂತ ಅಂದ್ರೆ ಒಂದು ಎಕರೆಗೆ ಮಂಗಳೂರು ಸೌತೆ ಹಾಕಿರ್ತಾರೆ. ಎಷ್ಟು ಗಿಡ ಹಾಕಿರ್ತೀರಿ ಸರ್? ಒಂದು 6000 ಗಿಡ ಹಾಕಿರ್ತೀವಿ. 6000 ಗಿಡಕ್ಕೂ ಒಂದೇ ಸರಿ ನೀವು ರಸಾವರಿ ಪದ್ಧತಿಯಲ್ಲಿ ಪೋಷಕಾಂಶಗಳನ್ನ ಕೊಡಬೇಕು. ಹೌದು. ಆಗ 6000 ಗಿಡದ ಲೆಕ್ಕದಲ್ಲಿ ಕೊಡ್ತೀರಾ ಇಲ್ಲ ಒಂದೇ ಎಕರೆ ಲೆಕ್ಕದಲ್ಲಿ ಕೊಡ್ತೀರಾ? ಗಿಡದ ಲೆಕ್ಕದಲ್ಲಿ ಕೊಡ್ತೀರಾ ಜಮೀನಿನ ವಿಸ್ತೀರ್ಣದಲ್ಲಿ ಕೊಡ್ತೀರಾ? ಜಮೀನು ವಿಸ್ತೀರ್ಣ ಮೇಲೆ ಕೊಡ್ತೀವಿ ಸರ್. ಜಮೀನು ವಿಸ್ತೀರ್ಣದಲ್ಲಿ ನೀವು 1 ಎಕರೆ ಜಮೀನಿಗೆ 6000 ಬರ 4000 ಗಿಡ ಹಾಕಿರ್ತೀರಪ್ಪ, ಆಗ ಜಾಸ್ತಿ ಆಗ್ಬಿಡಲ್ವಾ? ಗೊಬ್ಬರ ಕಮ್ಮಿ ಮಾಡ್ಕೋತೀವಿ ಅಲ್ಲ, 4 ಕೆಜಿ ಕೊಡೋದನ್ನ ಅವಾಗ ಒಂದ್ ಕೆಜಿ ಕಮ್ಮಿ ಮಾಡ್ಕೋತೀವಿ. ಅದನ್ನ ಹೇಳ್ತಾ ಇರೋದು. ಈಗ ಇವೆಲ್ಲಾನು ನೀವು ಮಾಡ್ತಾ ಇದೀರ ಸ್ವಲ್ಪ ವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡ್ತಾ ಇದ್ದೀರಲ್ಲ, ಇದಕ್ಕೆಲ್ಲ ಎಲ್ಲರೂ ನಿಮ್ಗೆ ಕೃಷಿ ಇಲಾಖೆದು ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳ ತರಬೇತಿ ಇರ್ಬೋದು, ಇಲ್ಲೆಲ್ಲರೂ ಭಾಗವಹಿಸಿ ಮಾಹಿತಿ ಪಡ್ಕೊಂಡಿದ್ರೆ ಹೇಗೆ? ಇಲ್ಲ ಸರ್, ಎಲ್ಲೂ ಇಲ್ಲ ಸರ್. ಏಕೆ? ಟೈಮ್ ಇಲ್ವಲ್ಲ ಸರ್, ಇಲ್ಲಿ ವ್ಯವಸಾಯ ಮಾಡ್ಬೇಕಲ್ಲ ಅದ ಕಾರಣದಿಂದ. ಅಲ್ಲಿ ಅಲ್ಲಿ ಅವ್ರು ಹೇಳೋದು ಪುಸ್ತಕದ್ದೆಲ್ಲವೇ ನಾವು ತಕೊಂಡು ಇಲ್ಲಿ ಇದು ಮಾಡೋಕ್ಕಾಗಲ್ಲ. ಅಲ್ಲ, ಅಲ್ಲಿ ವಿಜ್ಞಾನದ ಆಧಾರದ ಮೇಲೆ ನಿಮ್ಗೆ ಅಳವಡಿಸ್ಕೊಂಡ್ರೆ ಹೀಗಲ್ಲ ಹೀಗ ಆಗ್ಬೋದು ಅಂತ ಹೇಳ್ತಾರೆ, ಆದ್ರೆ ನಿಮ್ಗೆ ಅನುಭವನೇ ಜ್ಞಾನ ಅಂತ ಹೇಳ್ತಾ ಇದ್ರಿ. ಹೌದು ಸರ್, ನಾನು ಏನ್ ಬೆಳಿತೀನಿ ಅದನ್ ಮೇಲೆ ಇದು ಮಾಡಿರೋದು ಬೆಳೆದು ನಾನು. ಅಲ್ಲಿ ಯಾವ್ದೇ ಒಂದು ಟ್ರೈನಿಂಗ್ ಆಗಲಿ ಯಾವ್ದೇ ಒಂದು ಏನೂ ಇಲ್ಲ. ಈ ಬೆಳೆಗೆ ನೀರು ಕೊಟ್ರೆ ಏನಾಗುತ್ತೆ, ನೀರು ಜಾಸ್ತಿ ಕೊಟ್ರೆ ಏನಾಗುತ್ತೆ, ನೀರು ಕಮ್ಮಿ ಕೊಟ್ರೆ ಹೆಂಗಾಗುತ್ತೆ, ಈ ಒಳಗಡೆ ಕಳೆ ತೆಗೆದ್ರೆ ಎಷ್ಟು ಚೆನ್ನಾಗಿ ಬೆಳೆ ಬರ್ತದೆ ಅಂತೆಲ್ಲ ಗೊತ್ತು ಸರ್. ನಿಮ್ಮ 12 ವರ್ಷಗಳ ಕೃಷಿ ಅನುಭವದಲ್ಲಿ ಇವೆಲ್ಲ ಕಂಡುಕೊಂಡಿದ್ದೀರಿ? ಹೌದು ಸರ್. ಹಾಗಾದ್ರೆ ನಿಮ್ಮಿಂದ ಯಾರು ನಮ್ಮ ಸುತ್ತಮುತ್ತದ ರೈತರು ಮಾಹಿತಿ ಪಡ್ಕೊಳ್ತಾರ? ಪಡ್ಕೊಳ್ತಾರೆ ಸರ್, ಪಡ್ಕೊಳ್ತಾರೆ. ಹೇಳ್ಕೊಡ್ತೀನಿ ನನ್ನ ಕೈಲಿ, ಆದಷ್ಟು ಹೇಳ್ಕೊಡ್ತೀನಿ ನಾನು. ಹೀಗ್ ಮಾಡಿದ್ರೆ ಹೀಗಾಗುತ್ತೆ ಅಂತ, ಹೀಗ್ ಮಾಡಬಾರ್ದು ಅಂತ. ಹೌದು, ಯಾರು ನೀವು ಬೆಳೆದಂತ ಹೊಸ ಬೆಳೆಯನ್ನ ನಾನು ಮಾಡಬೇಕು ಅಂದ್ರೆ ಮಾಹಿತಿ ಕೊಡ್ತೀರಾ? ಸುಲಭವಾಗಿ ಕೊಡ್ತೀನಿ ಸರ್, ಈಜಿ ಆಗಿ ನಾನೇ ಕೊಡ್ತೀನಿ ಸರ್. ಅಲ್ಲ, ಯಾಕೆಂದ್ರೆ ನಿಮ್ಗೆ ಕಾಂಪಿಟೇಟರ್ ಇಲ್ವೇ ಇಲ್ಲ ನನ್ನ ಹತ್ರ, ಬಟ್ ಅವರು ಹಾಕ್ತಿದ್ರೆ ಇದು ಹಿಂಗ ಆಯ್ತದ ಇದಕ್ಕೆನಾರ ಒಂದು ಸ್ಪ್ರೇ ಮಾಡಿ ಅಂತ ನಾನೇ ಅವ್ರು ಕೇಳಿದ್ರು ಹೇಳ್ಕೊಡ್ತೀನಿ ಸರ್ ಆ ತರ. ಅಂದ್ರೆ ನೀವು ಯಾರು ನಿಮ್ಮ ಕಣ್ಣಲ್ಲಿ ನೋಡಿದಾಗ ಯಾರ್ದಾರು ಜಮೀನಲ್ಲಿ ಏನಾರು ತೊಂದರೆ ಇದ್ರೆ ನೀವೇ ಹೇಳ್ಬಿಡ್ತೀನಿ, ನಾನೇ ಹೇಳ್ಬಿಡ್ತೀನಿ, ಹೇಳಿದೀನಿ ಸುಮಾರು ಜನಕ ಉಪಯೋಗ ಆಯ್ತು ಅಂತ ಹೇಳಿದಾರ? ಆಗಿದ್ದಾರೆ ಆಗಿದ್ದಾರೆ ಸರ್. ಈಗ ನಾನು ಒಂದು ಹೋಗಿ ಜಮೀನಲ್ಲಿ ನೋಡ್ದೇನೆಯ ಫೋನ್ ಮುಖಾಂತರನೆಯ ಸುಮಾರು ಒಂದ್ ಸ್ವಲ್ಪ ಒಂದಿಬ್ರು ಬಾಳೆ ಹಾಕ್ಬಿಟ್ಟು ಒಳ್ಳೆ ಇಳುವರಿ ತಗೊಂಡಿದ್ದಾರೆ. ಈಗ ಎಷ್ಟು ಜನ ನೀವು ನಿಮ್ಮ ಕುಟುಂಬದಲ್ಲಿ ಈ ಕೃಷಿ ಕೆಲಸದಲ್ಲಿ ನಿರತರಾಗಿರ್ತಾರೆ ಹೇಳಿ ಸರ್? ನಾವು ಒಟ್ಟು 4 ಸೀಟು ಅಣ್ಣ ತಮ್ಮಿರು, 4 ಸೀಟು ವ್ಯವಸಾಯ ಮಾಡ್ತಾ ಇದೀವಿ. ಎಲ್ಲ ಒಟ್ಟಿಗೆ ಇದ್ದೀರಾ? ಇಲ್ಲ ಸರ್, ಬೇರೆ ಬೇರೆ ಇದ್ದೀರಿ. ಬೇರೆ ನಿಮ್ಮ ಕುಟುಂಬದಲ್ಲಿ ನೀವು ನಿಮ್ಮ ಗಂಡ ಹೆಂಡತಿರು? ನಾವು ಗಂಡ ಇರ್ತೀವಿ, ನನಗೆ 2 ಮಕ್ಕಳು, ನಮ್ಮ ತಾಯಿ, ನಾವು ಜೊತೆಗಿದ್ದೀವಿ. ಜೊತೆಗಿದ್ದೀರಿ. ಈಗ ನಿಮ್ಮ ಮನೆಯವರು ನಿಮ್ಮ ಜೊತೆನೆಲ್ಲ ಕೃಷಿ ಕೆಲಸದಲ್ಲಿ ಏನಾದ್ರು ಪಾಲ್ಗೊಳ್ತಾರೆ? ಕೆಲಸದಲ್ಲಿ ಏನಿಲ್ಲ ಸರ್, ಅವರು ಮನೆಯಲ್ಲೇ, ಮಕ್ಕಳು ಚಿಕ್ಕವು, ಮನೆಯಲ್ಲೇ ಇದ್ದಾರೆ. ಏನ್ ಮಾಡ್ತಾ ಇದಾರೆ ಮಕ್ಕಳು, ಏನ್ ಓದ್ತಾ ಇದಾರೆ? ಒಬ್ಳು ಓದ್ತಾ ಇದ್ದಾರೆ ಸರ್, ಒಬ್ಳು ಇನ್ನೂ ಚಿಕ್ಕ ಹುಡುಗಿ, ಮನೆಯಲ್ಲೇ ಇದ್ದಾಳೆ. ನೀವು ಒಬ್ಬರೇ ಜಮೀನಿನ ಉಸ್ತುವಾರಿ ಎಲ್ಲ ನೋಡೋದು, ಇಲ್ಲಿ ಬರುವಂತ ಕೃಷಿ ಕಾರ್ಮಿಕರ ಜೊತೆ ನೀವು ಬೆರೆಯೋದು? ಹೌದು ಸರ್. ಇಲ್ಲಿ ನಿಂತು ನಿಮ್ಮ ಉಸ್ತುವಾರಿಯಲ್ಲಿ ಕೆಲಸ ಮಾಡಿಸ್ಕೊಂಡು? ಹೌದು ಸರ್. ಒಟ್ಟಾರೆಯಾಗಿ 5 ಎಕರೆ ಜಮೀನಲ್ಲಿ ನಿಮ್ಮೆಲ್ಲ ಬೆಳೆಯಿಂದ ಏನು ಲಾಭವನ್ನ ನಿರೀಕ್ಷೆ ಮಾಡಬಹುದು ಅಂತ ಹೇಳ್ತೀರಿ? ಇದು ಹೇಳಕ್ಕಾಗಲ್ಲ ಸರ್ ಹೆಂಗೆ ಅಂತ. ಕೆಲವು ಲಾಭನೂ ಇರ್ತದೆ, ಕೆಲವು ನಷ್ಟನೂ ಇರ್ತವ. ಈಗ ಲಾಭ ಅಂತ ಹೇಳ್ಬಿಟ್ಟು ಮುಂದಿನ ವರ್ಷ ನಷ್ಟ ಆಗ್ಬಿಟ್ರೆ ಏನ್ ಮಾಡೋದು ಅಂತ? ಹೌದು, ಯಾಕಂದ್ರೆ ಸಿಕ್ತಿರ್ತ ಈಗ ಹೋದ ಸರಿ ಒಳ್ಳೆ ಟೊಮೆಟೊ ಸಿಕ್ತು, ಈ ಸರಿ ಈ ವರ್ಷ ಲಾಸು ಅಂತೇನ ಕೈನಿಂದೇನು ಹೋಗಿಲ್ಲ, ಬಟ್ಟು ಹೋದ ಸರಿ ರೈಟ್ ಸಿಕ್ನಿಲ್ಲ ಈ ಸರಿ, ಹಂಗ ಏನು ಮಾಡಕ್ಕಾಗಲ್ಲ. ಲಾಭ ಅಂತೂ ಹೇಳಕ್ಕಾಗಲ್ಲ, ನಷ್ಟ ಅಂತ ವ್ಯವಸಾಯ. ಆದ್ರೆ ಒಟ್ಟಿನಲ್ಲಿ ನೀವು ಈ ಕೃಷಿಯನ್ನ ನಂಬಿ ತರಕಾರಿ ಬೇಸಾಯವನ್ನ ಮಾಡ್ಕೊಂಡು ಬೇರೆ ಇನ್ಯಾವುದೇ ಉದ್ಯೋಗಗಳಿಗಿಂತ ನೆಮ್ಮದಿ ಆಗಿದ್ದೀರಾ? ಹೌದು ಸರ್, ನೆಮ್ಮದಿ ಆಗಿದ್ದಂತೂ ಇದೀನಿ ಸರ್. ಒಟ್ಟಿನಲ್ಲಿ ನಿಮ್ಗೆ ಇದರಿಂದ ಯಾವುದೇ ನನಗೆ ಬೇಡಪ್ಪ ಈಗ ಕೃಷಿಯಿಂದ ವಿಮುಖರು ಆಗ್ಬಿಡೋಣ, ಬೇರೆ ಯಾವ್ದಾರು ವ್ಯವಹಾರ ಮಾಡೋಣ, ಬೇರೆ ಯಾವ್ದಾದ್ರು ಕೆಲಸ ಮಾಡೋಣ, ಆ ತರದ ಯಾವ್ದಕ್ಕೆ ಕಹಿ ಅನುಭವಗಳಿಲ್ಲ? ಇಲ್ಲ ಸರ್, ಆ ತರ ಏನಿಲ್ಲ ಸರ್. ಇದನ್ನೇ ನೀವು ನಿರಂತರವಾಗಿ ಮುಂದುವರಿಸ್ತೀರಿ ನಿಮ್ಮ ಜೀವನ ಪರ್ಯಂತ? ಇದೇ ರೀತಿ ಮುಂದುವರಿಸ್ತೀನಿ ಸರ್. ಎಲ್ಲದರಲ್ಲೂ ರಿಸ್ಕ್ ಇದ್ದೇ ಇರುತ್ತೆ ಸರ್, ಯಾವುದು ಈಸಿಯಾಗಿ ಆಗಲ್ಲ. ಕಷ್ಟಪಟ್ಟು ಯಾವ್ದಾರ ಮಾಡಿದ್ರೆ ಒಂದು ಪ್ರತಿಫಲ ಸಿಕ್ಬೇಕಾರ ಅದನ್ನ ನಂಬಿನೇ ಮಾಡ್ಕೊ ಹೋಯ್ತಾ ಇದ್ದೀನಿ ಅಷ್ಟೆ. ಆಗಲಿ, ಒಳ್ಳೇದಾಗಲಿ ಶಿವಕುಮಾರ್. ಇದುವರೆಗೆ ನಿಮ್ಮ ತರಕಾರಿ ಬೇಸಾಯದ ಬಗ್ಗೆ ತುಂಬ ವಿಸ್ತಾರವಾಗಿ ಮಾತಾಡಿದ್ದೀರಿ, ಮತ್ತು ಹೊಸ ಹೊಸ ಪ್ರಯೋಗಗಳನ್ನ, ಹೊಸ ಹೊಸ ತರಕಾರಿಗಳನ್ನ ತಂದು ಅಳವಡಿಸ್ಕೋಬೇಕು ಅಂತ. ನಿಮ್ಗೇನೋ ಈಗ ಯಾವ್ದಾದ್ರು ಹೊಸ ತರಕಾರಿ ಎಲ್ಲೋ ಒಂದು ಮಾಹಿತಿ ಸಿಕ್ತು, ಆ ತರಕಾರಿಯನ್ನು ನಾನು ನನ್ನ ಭೂಮಿಲಿ ಅಳವಡಿಸ್ಕೊಂಡು ಮಾಡಬೇಕು ಅಂತ ಏನಾದ್ರು ನಿಮ್ಗೆ ಅನಿಸುತ್ತಾ? ಸದ್ಯಕ್ಕೆ ಆ ಥರ ಏನು ಅನಿಸಿಲ್ಲ ಸರ್ ಒಟ್ಟಿನಲ್ಲಿ. ಮತ್ತು ಈ ಚೊಟ್ಟು ಹೇಳ್ಬೋದು ಕಾಯಿ ಇವೆಲ್ಲ ಹೊಸದಾಗ ನಮಗೆ ಹೊಸದಾಗೆ ಅದು ಸರ್ ಹಾಕಿದ್ದೀನಿ ಸರ್. ಇವಾಗ ಮತ್ತೆ ಅನಿಸಿಲ್ಲ ಆ ಥರ. ಬೇರೆ ಯಾವ್ದಾದ್ರು ಒಂದು ಯಾವುದೋ ಒಂದು ಬೆಳೆಯ ಮಾಹಿತಿ ಸಿಕ್ತಪ್ಪ ಇಂಥ ತರಕಾರಿ ಹಾಕಿದ್ರೆ ನಮ್ಗೆ ಲಾಭ, ನೋಡೋಣ ಪ್ರಯೋಗ ಮಾಡೋಣ ಅಂತ ಅನ್ಸಲ್ವಾ? ಅನ್ಸುತ್ತೆ ಸರ್, ಅದು ರೈಟ್ ಇರುತ್ತಲ್ಲ ಸರ್ ಆ ಕಾರಣದಿಂದ, ಅದು ನೆಕ್ಸ್ಟ್ ಎಲ್ಲರ ಮನಸ್ಸಲ್ಲೂ ಅದೇ ಇರ್ತದ, ಅದಕ್ಕೋಸ್ಕರ ಅದನ್ನ ಸದ್ಯಕ್ಕೆ ಪ್ರಯೋಗ ಮಾಡಕ್ ಹೋಗಲ್ಲ. ಆತ್ಮೀಯ ಕೇಳುಗರೆ, ಏಪ್ರಿಲ್ 10 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ವಿವಿಧ ಬೆಳೆಗಳಲ್ಲಿ ಬೇರು ಹುಳುಗಳ ನಿರ್ವಹಣೆ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಉಪ ಕೃಷಿ ನಿರ್ದೇಶಕರಾದ ಡಾ ಜಿಎಚ್ ಯೋಗೇಶ್. ಕರೆ ಮಾಡಲು ನಮ್ಮ ಸಂಪರ್ಕ ಸಂಖ್ಯೆಗಳು 2512582 ಅಥವಾ 2515089. ಮೈಸೂರಿನ ಎಸ್ಟಿಡಿ ಕೋಡ್ 0821. ಮರೆಯದಿರಿ, ಏಪ್ರಿಲ್ 10 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ವಿವಿಧ ಬೆಳೆಗಳಲ್ಲಿ ಬೇರು ಹುಳುಗಳ ನಿರ್ವಹಣೆ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಆಗಲಿ ಶಿವಕುಮಾರ್, ಇದುವರೆಗೆ ಮಾತನಾಡಿ ತರಕಾರಿ ಬೆಳೆಯ ಮಾಹಿತಿಯನ್ನು ಕೊಟ್ಟಿದ್ದೀರಿ, ನಿಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಿಮ್ಮ ಈ ಬೇಸಾಯದ ಅನುಭವವನ್ನು ಪಡಿಬೇಕು ಅಂತ ಹೇಳಿದ್ರೆ ನಮ್ಮ ಕೇಳುಗರಿಗಾಗಿ ಒಂದು 3 ಬಾರಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳಿ. 9538388600. ಇನ್ನೊಮ್ಮೆ ಹೇಳಿ. 9535838600. ಇದೊಂದು ಸರಿ ಹೇಳಿ. 9538388600. ಧನ್ಯವಾದಗಳು ಶಿವಕುಮಾರ್, ನಮಸ್ಕಾರ. ಥ್ಯಾಂಕ್ ಯು ಸರ್. ರೈತ ಬಾಂಧವರೇ, ಇದುವರೆಗೆ ಸಮಗ್ರ ಕೃಷಿ ಹಾಗೂ ಲಾಭದಾಯಕ ತರಕಾರಿಗಳ ಬೇಸಾಯದಲ್ಲಿ ತೊಡಗಿರುವ ನಂಜನಗೂಡು ತಾಲೂಕು ಹೊಸೂರು ಗ್ರಾಮದ ಕೃಷಿಕ ಎಚ್ಎನ್ ಶಿವಕುಮಾರ್ ಅವರೊಂದಿಗೆ ಸಂದರ್ಶನ ಆಲಿಸಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ಸಿ ಹೇಮಕುಮಾರ್. ಇನ್ನು ಮುಂದೆ ಜನಪದ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಕೆಎಸ್ ಸುರೇಖ ಹಾಡಿರುವ ಒಂದು ಜನಪದ ಗೀತೆ. Ah! ಇನ್ನು ಮುಂದೆ ಕೇಳಿ ಮತ್ತೊಂದು ಜನಪದ ಗೀತೆ, ನಾನೋಗಿ ಬತ್ತಿ ನಮ್ಮ. ಶಿವ ಶರಣರಿಗೆ ನೀ ಬಂಜಿ ಬಾಳಿರಮ್ಮ ಹಿರಿ.